ಪ್ರಸಾದ್ ನೇತ್ರಾಲಯ ದೃಷ್ಟಿದೀಪ ನೇರ ಫೋನ್ ಇನ್ ಕಾರ್ಯಕ್ರಮ ಇಂದು ರಾತ್ರಿ 7 ಗಂಟೆಗೆ. ಈ ಬಾರಿಯ ವಿಷಯ ಕನ್ನಡಕವಿಲ್ಲದೆ ಕಾಂಟ್ಯಾಕ್ಟ್ ಲೆನ್ಸ್ ಶಸ್ತ್ರಚಿಕಿತ್ಸೆ. ಭಾಗವಹಿಸುವ ತಜ್ಞರು ಡಾ ಶ್ರುತಿ ಭಟ್. ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು ಹೀಗಿವೆ: 2211 9 2 2 2 6 1 1 2 2 2 3 6 1 1. ನಮ್ಮ ಎಸ್ಟಿಡಿ ಸಂಖ್ಯೆ 0824. ಮೊಬೈಲ್ ಸಂಖ್ಯೆ 8277038000. ತಪ್ಪದೇ ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಸಾದ್ ನೇತ್ರಾಲಯ, ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ, ಮಂಗಳೂರು ಉಡುಪಿ. ಆತ್ಮೀಯ ಕೇಳುಗರೆ, ಕೆಟಿ ಗಟ್ಟಿಯವರ ಬಾನುಲಿ ನಾಟಕ ಧಾರಾವಾಹಿ ತಾಳಮದ್ದಳೆ ಪ್ರತಿ ಗುರುವಾರ ಬೆಳಿಗ್ಗೆ 9 ಗಂಟೆಗೆ. ನಿಂಗ ಮಾಣಿ ಹುಡುಕುದೆಲ್ಲಿ? ಹೇಂಗೆ ನಿಂಗಗೆ ಮಾಣಿ ಎಲ್ಲಿ ಕಾಂಬಲೆ ಸಿಕ್ಕುತ್ತಾ? ಅವೆಂತ ಮಾರ್ಗಲ್ಲಿ ನಿಂತ್ಕೊಂಡಿರ್ತಾನ? ಅದೆಲ್ಲ ತಮಾಷೆ ಬೇಡ. ಸರಿಯಾದ ಮಾಣಿಯ ಹುಡುಕುವುದು ಎಂಗಳ ಜವಾಬ್ದಾರಿ. ಸರಿಯಾದ ಮಾಣಿ ಹೇಳಿರೆ ಆರು? ಮಾಣಿ MD ಮಾಡಿರಬೇಕು. ನಮ್ಮ ಜಾತಿಯವನೇ ಆಗಿರಬೇಕು. ಅಪ್ಪು ಮೌನವೇ ತಾಳ ಮಾತೆ ಮದ್ದಳೆ, ಕರ್ಣವೇ ಪ್ರಣತಿ ಬದುಕೇ ಜ್ಯೋತಿ. ತಪ್ಪದೇ ಕೇಳಿ ತಾಳಮದ್ದಳೆ, ಕೀರ್ತಿ ಗಟ್ಟಿಯವರ ಬಾನುಲಿ ನಾಟಕ ಧಾರಾವಾಹಿ ನಾಳೆ ಬೆಳಿಗ್ಗೆ 9 ಗಂಟೆಗೆ. ತಾಳಮದ್ದಳೆಗೆ ಬನ್ನಿ. ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದಳೆ ಕಾರ್ಯಕ್ರಮ ಯಕ್ಷಸಿರಿ ಇದೇ ಶುಕ್ರವಾರ ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದಳೆಯ ಪ್ರಸಂಗ ತ್ರಿಪುರ ದಹನ. ನಡೆಸಿಕೊಡುತ್ತಾರೆ ತೆಂಕುತಿಟ್ಟು ಯಕ್ಷಗಾನ ವೇದಿಕೆ, ಕುಕ್ಕುವಳ್ಳಿ, ಇರ್ದೆ, ಪುತ್ತೂರು ಇದರ ಸದಸ್ಯರು. ಏನದ್ಭುತ, ಏನದ್ಭುತ! ಇದು ಗಗನಾಂಗಣದಲ್ಲಿ ವಿಚಿತ್ರವಾದಂತಹ ಆಕೃತಿಯೊಂದು ಗೋಚರಿಸಿದ್ದು ಮಾತ್ರವಲ್ಲ, ವಿಶೇಷವಾದಂತಹ ಪ್ರಕಾಶವನ್ನೂ ಬೀರುತ್ತ ನಾರದರಂಥವರ ಮನವನ್ನೇ ಕರ್ಷಿಸುವಷ್ಟಕ್ಕೆ ಬೆಳೆದು ನಿಂತಿದೆ ಅಂತಾದ್ರೆ ಇದೇನು ಪರೀಕ್ಷಿಸಬೇಕಾಗಿ ಬಂತಲ್ಲ ನಮಗೆ. ಆದ್ರಿಂದಲೇ ಅಗ್ನಿಯೋ ವಾಯುವ ಮುಂದಾದವರು ಏನದು ಅಂತ ತಿಳಿಯಲಿ. ತಪ್ಪದೇ ಕೇಳಿ ಯಕ್ಷಗಾನ ತಾಳಮದಳೆ ಕಾರ್ಯಕ್ರಮ ಯಕ್ಷಸಿರಿ ಇದೇ ಶುಕ್ರವಾರ ರಾತ್ರಿ 9:30. ಪ್ರಿಯ ಕೇಳುಗರೆ, ಮಂಗಳೂರು ಆಕಾಶವಾಣಿಯಲ್ಲಿ ಇತ್ತೀಚೆಗೆ ಧ್ವನಿ ಮುದ್ರಿಸಿದ ಸ್ಮೃತಿ ಧ್ವನಿ, ಮನದಾಳದ ಮಾತನ್ನು ಮಾಲೆಯಾಗಿಸಿದ ಸ್ಮೃತಿ ಚಿತ್ರ ಸ್ಮೃತಿ ಧ್ವನಿ ಪ್ರತಿ ಶುಕ್ರವಾರ ರಾತ್ರಿ 8 ಗಂಟೆಗೆ ಪ್ರಸಾರವಾಗಲಿದೆ. ಈ ಬಾರಿಯ ಸ್ಮೃತಿ ಧ್ವನಿ ಕಾರ್ಯಕ್ರಮದಲ್ಲಿ ಭಾಷಾ ವಿಜ್ಞಾನಿ, ಸಂಶೋಧಕರು ಹಾಗೂ ಜಾನಪದ ವಿದ್ವಾಂಸರಾದ ಪ್ರೊಫೆಸರ್ ಎ.ವಿ. ನಾವಡರೊಂದಿಗೆ ಮುಕ್ತ ಮಾತುಕತೆ. ನಮ್ಮ ದಾಸ ಸಾಹಿತ್ಯದ ಅಧ್ಯಯನ ಆಗಿಲ್ಲ, ನಾವು ಅದನ್ನ ಒಂದು ರೀತಿಯ ಸಂಗೀತದ ಅದೊಂದು ವಿಶೇಷ, ಅದು ವಚನ ಸಾಹಿತ್ಯದಲ್ಲಿ ಕಾಣಿಸದ ವಿಶೇಷ ಸಂಗೀತ. ಆದರೆ ಅದರನ್ನು ಭಜನೆ ಮತ್ತು ಸಂಗೀತಕ್ಕೆ ನಾವು ಹೆಚ್ಚು ಮಾಡ್ತಾ ಇದ್ದೇವೆ ಹೊರತು, ಅಥವಾ ಕೆಲವರು ಅದು ಮಧ್ವಪ್ರಮೇಯ ಅವನ್ನೇ ಹೆಚ್ಚು ಅರಸಿಕೊಂಡು ದಾಸ ಸಾಹಿತ್ಯವನ್ನು ನೋಡುವುದಲ್ಲೇ ಅದು ಹೋಗ್ತಾ ಇದ್ದಾಗ ನಾನು ರಾಯಚೂರಿನಲ್ಲಿ ಒಂದು ಭಾಷಣದಲ್ಲಿ ಅದನ್ನು ಹೇಳಿದೆ. ಮಧ್ವಪ್ರಮೇಯ ಇಲ್ಲ ಅಂತ ನಾನು ಹೇಳುವುದಿಲ್ಲ. ಪುರಂದ್ರದಾಸರ ಹಾಡುಗಳಲ್ಲಿ, ಕನಕರಲ್ಲೂ ಮಧ್ವಪ್ರಮೇಯ ಕಾಣಿಸುತ್ತೆ, ಅದೆಲ್ಲ ಇದ್ದದ್ದೇ. ಆದರೆ ಅದರ ಸಮಾಜಮುಖಿ ಚಿಂತನೆಯ ಕಡೆಗೆ ನಾವು ಹೆಚ್ಚು ಒತ್ತು ಕೊಡಬೇಕು ಅಂತ ಮಾತಾಡಿದ್ದು ನಾನು ಈ ನೆನಪಿದೆ ನನಗೆ. ತಪ್ಪದೆ ಕೇಳಿ ಸ್ಮೃತಿ ಧ್ವನಿ, ಮನದಾಳದ ಮಾತನ್ನು ಮಾಲೆಯಾಗಿಸಿದ ಸ್ಮೃತಿ ಚಿತ್ರ ಪ್ರತಿ ಶುಕ್ರವಾರ ರಾತ್ರಿ 8 ಗಂಟೆಗೆ. ಆಕಾಶವಾಣಿ ಮಂಗಳೂರು, ಪ್ರಸಾದ್ ನೇತ್ರಾಲಯ ದೃಷ್ಟಿದೀಪ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ. ಪ್ರಸಾದ್ ನೇತ್ರಾಲಯ ದೃಷ್ಟಿದೀಪ ಪ್ರಾಯೋಜಿತ ಕಾರ್ಯಕ್ರಮ. ನಿಮ್ಮ ಕಣ್ಣಿನ ದೃಷ್ಟಿಯ ಸಮಗ್ರ ಆರೈಕೆಗಾಗಿ ಪ್ರಸಾದ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಐ ಹಾಸ್ಪಿಟಲ್ ಅಂಡ್ ಲಾಸಿಕ್ ಸೆಂಟರ್. ಫ್ರೀಡಮ್ ಇಸ್ ಜಸ್ಟ್ ಅ ಡಿಸಿಷನ್ ಅವೇ. ಪ್ರಸಾದ್ ನೇತ್ರಾಲಯ ಬ್ರಿಂಗ್ಸ್ ಟು ಯು ದ ಫಸ್ಟ್ ಇನ್ ಕೋಸ್ಟಲ್ ಕರ್ನಾಟಕ ರಿಲ್ಯಾಕ್ಸ್ ಸ್ಮೈಲ್ ಲೇಸರ್ ವಿಷನ್ ಕರೆಕ್ಷನ್ ಬಿಯಾಂಡ್ ಲೇಸಿಕ್ ವಿತ್ ನ್ಯೂ 3D ಫ್ಲಾಪ್ಲೆಸ್ ಪ್ರೊಸೀಜರ್. ಫ್ರೀ ಯೋರ್ ಸೆಲ್ಸ್ ಫ್ರಮ್ ಸ್ಪೆಕ್ಟಿಕಲ್ಸ್ ಅಂಡ್ ಕಾಂಟ್ಯಾಕ್ಟ್ ಲೆನ್ಸಸ್. ಪ್ರಸಾದ್ ನೇತ್ರಾಲಯ, ಲೆಟ್ ಯೋರ್ ಐ ಸ್ಮೈಲ್. ವರ್ಲ್ಡ್ ಕ್ಲಾಸ್ ಸ್ಟೆರಿಲೈಸ್ಡ್ ಆಪರೇಷನ್ ಥಿಯೇಟರ್ಸ್, ನುರಿತ ತಜ್ಞ ವೈದ್ಯರುಗಳ ಹಾಗೂ ದಾದಿಯರ ಸೇವೆಯಲ್ಲಿ ಪ್ರತ್ಯೇಕ ಚಿಕಿತ್ಸಾಲಯಗಳು, ಕ್ಯಾಟ್ರಾಕ್ಟ್, ಫೆಕೋ ರಿಫ್ಲೆಕ್ಟ್ ಕ್ಲಿನಿಕ್, ಕಾರ್ನಿಯಾ ಕ್ಲಿನಿಕ್, ಡಯಾಬೆಟಿಕ್ ರೆಟಿನೋಪತಿ ಕ್ಲಿನಿಕ್, ಗ್ಲೂಕೋಮಾ ಕ್ಲಿನಿಕ್, ಸ್ಕ್ವಿಂಟ್ ಪೀಡಿಯಾಟ್ರಿಕ್ ಕ್ಲಿನಿಕ್, ಕಂಪ್ಯೂಟರ್ ವಿಷನ್ ಕ್ಲಿನಿಕ್, 5 ಅಲ್ಟ್ರಾ ಮಾಡರ್ನ್ ಆಪರೇಷನ್ ಥಿಯೇಟರ್ಸ್. ವಿಸಿಟ್ ಪ್ರಸಾದ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಐ ಹಾಸ್ಪಿಟಲ್ ಅಂಡ್ ಲಾಸಿಕ್ ಸೆಂಟರ್, ಉಡುಪಿ, ಮಂಗಳೂರು, ತೀರ್ಥಹಳ್ಳಿ, ಪುತ್ತೂರು, ಸುಳ್ಯ. ಇಂದಿನ ವಿಷಯ ಕನ್ನಡಕ ರಹಿತ ಕಾಂಟ್ಯಾಕ್ಟ್ ಲೆನ್ಸ್ ಶಸ್ತ್ರಚಿಕಿತ್ಸೆ. ಭಾಗವಹಿಸುವ ನೇತ್ರ ತಜ್ಞರು ಡಾಕ್ಟರ್ ಶ್ರುತಿ ಭಟ್ ಅವರು. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಲತೀಶ್ ಪಾಲ್ದನೆ. ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211992221211 2223611. STD ಕೋಡ್ ಸಂಖ್ಯೆ 0824 ಅಥವಾ ಮೊಬೈಲ್ ಸಂಖ್ಯೆ 8277038000. ಈಗ ನೇರವಾಗಿ ಸ್ಟುಡಿಯೋದತ್ತ. ಕೇಳುಗರೆ, ಆತ್ಮೀಯವಾದಂತಹ ಸ್ವಾಗತ. ಪ್ರಸಾದ್ ನೇತ್ರಾಲಯ ದೃಷ್ಟಿದೀಪ ನೇರ ಫೋನಿನ ಕಾರ್ಯಕ್ರಮಕ್ಕೆ ಇವತ್ತಿನ ವಿಷಯ ಈ ಕನ್ನಡಕಗಳಿಂದ ಮುಕ್ತಿ ಕೊಡುವಂತಹ ಚಿಕಿತ್ಸೆಗಳು ಮತ್ತು ಕಾಂಟ್ಯಾಕ್ಟ್ ಲೆನ್ಸ್. ಈ ವಿಷಯದ ಕುರಿತು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಶ್ರುತಿ ಭಟ್ ಅವರು. ಡಾಕ್ಟರೇ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಧನ್ಯವಾದಗಳು. ಕೇಳುಗರೆ, ಈ ಕಾರ್ಯಕ್ರಮದಲ್ಲಿ ನಿಮ್ಮ ಪ್ರಶ್ನೆಗಳನ್ನು ನೀವು ಕೇಳಬೇಕು ಅಂತ ಹೇಳಿದರೆ ನೀವು ಕರೆ ಮಾಡಬೇಕಾದಂಥ ದೂರವಾಣಿ ಸಂಖ್ಯೆಗಳನ್ನು ನಿಮಗೆ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ. 2211992 ಮತ್ತೊಂದು ಸಂಖ್ಯೆ 2222611. ಇನ್ನೊಂದು ಸಂಖ್ಯೆ 2223611. ಮಂಗಳೂರಿನ STD ಕೋಡ್ ಸಂಖ್ಯೆ 0824. ಹಾಗೆಯೇ ಮೊಬೈಲ್ ಸಂಖ್ಯೆ 8277038000. ಈ ಸಂಖ್ಯೆಗಳಿಗೆ ನೀವು ಕರೆ ಮಾಡುವ ಮೂಲಕ ನಿಮ್ಮ ಪ್ರಶ್ನೆಗಳನ್ನು ನೀವು ಕೇಳಬಹುದು. ಡಾಕ್ಟರ್ ಶ್ರುತಿ ಭಟ್ ಅವರು ಅದಕ್ಕೆ ಇವತ್ತು ಉತ್ತರಿಸಲಿಕ್ಕಿದ್ದಾರೆ. ಡಾಕ್ಟರ್, ಈಗ ಇವತ್ತಿನ ವಿಷಯದ ಬಗ್ಗೆ ಮಾತಾಡೋದಾದರೆ, ಮೊದಲನೇದಾಗಿ ನಾವು ಕನ್ನಡಕದಿಂದ ಮುಕ್ತಿಯನ್ನು ಕೊಡುವಂಥ ಚಿಕಿತ್ಸೆಗಳ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಈ ಕನ್ನಡಕಗಳ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋದಾದರೆ, ಯಾರಿಗೆ ಈ ಕನ್ನಡಕಗಳ ಅಗತ್ಯ ಇರುತ್ತೆ? ಮೊದಲನೇದಾಗಿ ಇದು ನಾವು ಕನ್ನಡಕ ಕೊಡುವುದು ಎಲ್ಲರಿಗೆ ಕನ್ನಡಕದ ಅವಶ್ಯಕತೆ ಏನಿರುವುದಿಲ್ಲ. ಯಾರಿಗೆ ಇರ್ತದೆ ಅವರಿಗೆ ನಾವು ರಿಫ್ರಾಕ್ಟಿವ್ ಎರರ್ ಅಂತ ಹೇಳ್ತೇವೆ. ಅಂದರೆ ಏನು, ನಮ್ಮ ಕಣ್ಣಿನ ಆಕಾರ ಒಂದು ನಾರ್ಮಲ್ಗಿಂತ ಸ್ವಲ್ಪ ಬೇರೆ ಇದ್ದ ಕಾರಣ ಲೈಟ್ ಏನು ನಮ್ಮ ಕಣ್ಣಿನ ಪರದೆಗೆ ಏನು ಬೀಳ್ಬೇಕು, ನರಕ್ಕೆ ಏನು ಬೀಳ್ಬೇಕು, ಅದು ಅಲ್ಲಿ ಬೀಳ್ತಾ ಇಲ್ಲ. ಒಂದ ನರದ ಮುಂದೆ ಇಲ್ಲದ ನರದ ಹಿಂದೆ ಬೀಳ್ತಾ ಇದೆ. ಅದಕ್ಕೆ ನಿಮಗೆ ಅದು ನೋಡಲಿಕ್ಕೆ, ವಸ್ತುವನ್ನು ನೋಡಲಿಕ್ಕೆ ಅಷ್ಟು ಕ್ಲಿಯರ್ ಆಗಿ ಕಾಣುವುದಿಲ್ಲ. ಬ್ಲರ್ ಕಾಣುದು, ಸ್ವಲ್ಪ ಡಬಲ್ ಡಬಲ್ ತರ ಕಾಣುದು, ಕೆಲವರಿಗೆ ತಲೆನೋವು ಬರ್ತದೆ. ಸೊ ಇಂಥದ್ದೆಲ್ಲ ಸಿಂಪ್ಟಮ್ಸ್ ಎಲ್ಲ ಅವರಿಗೆಲ್ಲ ಇರ್ತದೆ. ಸೊ ಅವರ ದೃಷ್ಟಿಯನ್ನು ಕ್ಲಿಯರ್ ಮಾಡಲಿಕ್ಕೆ ನಾವು ಅವರಿಗೆ ಕನ್ನಡಕದ ನಂಬರನ್ನು ಕೊಡಬೇಕಾಗ್ತದೆ. ಈಗ ಒಂದು ಕರೆ ಇದೆ, ನಂತರ ಮುಂದುವರಿಸೋಣ. ಹಲೋ, ನಮಸ್ತೆ. ನಮಸ್ಕಾರ ಸರ್. ಹಾ ಹೇಳಿ, ಯಾರು, ಎಲ್ಲಿಂದ ಮಾತಾಡ್ತಿದ್ದೀರಾ? ಪ್ರಶಾಂತ್ ಅಂತ. ಎಲ್ಲಿಂದ? ವಾಮಂಜೂರಿಂದ. ಹೇಳಿ ಪ್ರಶಾಂತ್. ನಮಸ್ತೆ ಮೇಡಮ್. ಕಾಂಟ್ಯಾಕ್ಟ್ ಲೆನ್ಸ್ ಅಂದ್ರೆ ಅದೊಂದು ಹೇಳ್ಕೊಂಡು ಕೇಳ್ತೇನೆ ನೋಡಿ. ಕಾಂಟ್ಯಾಕ್ಟ್ ಲೆನ್ಸ್ ಅಂದ್ರೆ ಒಂದು ಲೆನ್ಸ್ ತರ ಬರ್ತದೆ, ಅದೊಂದು ಮೆಟೀರಿಯಲ್ ಅದನ್ನು ಮಾಡುದು. ಅದು ನಮ್ಮ ಕಣ್ಣಿನ ಕರಿಗುಡ್ಡೆ ಮೇಲೆ ಅದನ್ನು ಹಾಕುವಂತ ಒಂದು ವಸ್ತು. ಅದು ಪರ್ಮನೆಂಟ್ ಹಾಕುವಂಥದ್ದು ಅಲ್ಲ. ಯಾವ್ದಾದ್ರು ವ್ಯಕ್ತಿ ಅದು ಬೇಕು ಅಂತ ಹೇಳಿದ್ರೆ ಅದನ್ನು ಕಣ್ಣಿನ ಮೇಲೆ ಅವ್ರು ಹಾಕುದು, ಅದನ್ನು ತೆಗಿಬೇಕಾಗ್ತದೆ. ಸೊ ಅದನ್ನು ಅವ್ರು ಹಾಕುದು ತೆಗೆಯುದು ಮಾಡಬೇಕಾದಂತ ಒಂದು ಕೆಲಸ. ಅದು ಕನ್ನಡಕದ ಬದಲಿಗೆ ನಾವು ಅದೊಂದು ಕೊಡುವಂಥದ್ದೊಂದು ವಸ್ತು. ಯಾರಿಗೆಲ್ಲ ಕನ್ನಡಕ ಹಾಕ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ, ಬಟ್ ಅವರಿಗೆ ದೃಷ್ಟಿ ಕಮ್ಮಿ ಉಂಟು ಕನ್ನಡಕದ ನಂಬರಿಂದ, ಅಂತವರಿಗೆ ಆ ಕಾಂಟ್ಯಾಕ್ಟ್ ಲೆನ್ಸ್ ಅಂತ ಅಂದು ಹಾಕಬಹುದು. ಈಗ ಹಲೋ, ಅದು ಕಣ್ಣು ಅದು ದೃಷ್ಟಿ ಇಲ್ಲದವರಿಗೆ ಮಾತ್ರ ಹಾಕೋದಾ, ಇಲ್ಲದ್ರೆ ಬೇರೆಯವರು ಹಾಕ್ತಾರೆ? ಇಲ್ಲ, ಕನ್ನಡ ದೃಷ್ಟಿ ಇಲ್ಲದವರಿಲ್ಲ, ಯಾರಿಗೆ ದೃಷ್ಟಿ ಉಂಟು ಬಟ್ ದೃಷ್ಟಿ ಕಮ್ಮಿ ಉಂಟು ಕನ್ನಡಕದ ನಂಬರಿಂದ. ಬಹುಶಃ ಅವರ ಪ್ರಶ್ನೆ ದೃಷ್ಟಿ ಸಮಸ್ಯೆ ಇದ್ದವರಿಗೆ ಮಾತ್ರ ಹಾಕೋದು, ಉಳಿದವರಿಗೂ ಹಾಕ್ಲಿಕ್ಕೆ ಸಾಧ್ಯ ಅಂತ ಕೇಳ್ತಾರೆ. ಸೊ ಅಂತವರಿಗೆ ನಾವು ಕೊಡ್ತೇವೆ. ಕೆಲವರಿಗೆ ಕಣ್ಣಿದ್ದು ಏನಾದ್ರು ಸಮಸ್ಯೆ ಏನು ಇರುದಿಲ್ಲ, ಬಟ್ ಅವರಿಗೆ ಕಣ್ಣಿದ್ದು ಕಲರ್ ಬೇರೆ ಬೇಕು ಅಂತ ಹೇಳ್ತಾರೆ. ಕೆಲವರಿಗೆ ನನಗೆ ನೀಲಿ ಕಲರ್ ಬೇಕು, ಹಸಿರು ಕಲರ್ ಬೇಕು, ಅದಕ್ಕೆ ಸಹ ಕಾಂಟ್ಯಾಕ್ಟ್ ಲೆನ್ಸ್ ಬರ್ತದೆ. ಅದಕ್ಕೆ ನಾವು ಕಾಸ್ಮೆಟಿಕ್ ಕಾಂಟ್ಯಾಕ್ಟ್ ಲೆನ್ಸ್ ಅಂತ ಹೇಳ್ತೇವೆ. ಪವರ್ ಇಲ್ಲದು ನನಗೀಗ 40 ವರ್ಷ, ನಾನು ಇಷ್ಟೋ ತರ ಚೆಕ್ ಮಾಡಲಿಲ್ಲ, ದೃಷ್ಟಿ ಎಲ್ಲ ಕರೆಕ್ಟ್ ಉಂಟು, ನಮಗೆ ಸಾಕ್ಬಹುದು ಅಂತ ಆಗ್ಬಹುದು ಮೇಡಮ್. ನಿಮ್ಗೆ ಕೂಡ ಹಾಕ್ಬಹುದು, ಬಟ್ 63 ಅಂತ ಹೇಳಿದೆ ನೀವು. 40 ವರ್ಷ ಆದ್ಮೇಲೆ ಸಾಮಾನ್ಯವಾಗಿ ಹತ್ತಿರಕ್ಕೆ ನೋಡ್ಲಿಕ್ಕೆ ಸ್ವಲ್ಪ ನಿಮ್ಗೆ ಕಷ್ಟ ಬರ್ಲಿಕ್ಕೆ ಶುರು ಆಗ್ತದೆ. ನೀವು ಅಬ್ಸರ್ವ್ ಮಾಡಿದ್ರೆ ಸ್ವಲ್ಪ ಪೇಪರ್ ಓದುವಾಗ, ಇಲ್ಲದ್ರೆ ಮೊಬೈಲ್ ಅಲ್ಲಿ ಚಿಕ್ಕ ಚಿಕ್ಕ ಅಕ್ಷರ ನೋಡ್ಲಿಕ್ಕೆ ಬರುವಾಗ ನಿಮ್ಗೆ ಸ್ವಲ್ಪ ಕಷ್ಟ ಆಗ್ಲಿಕ್ಕೆ ಶುರು ಆಗ್ತದೆ. ಅದಕ್ಕೆ ನಾವು ವಯಸ್ಸಿಗೆ 40 ವರ್ಷ ನಂತರ ಬರುವಂತದ್ದು ಒಂದು ನಂಬರ್, ಅದು ಸಾಮಾನ್ಯವಾಗಿ ಎಲ್ಲರಿಗೆ ಸಹ ಬರ್ತದೆ. ಅದಕ್ಕೆ ನೀವು ಕನ್ನಡಕ ಬೇಡ ಅಂತ ಹೇಳಿದ್ರೆ ಕಾಂಟ್ಯಾಕ್ಟ್ ಲೆನ್ಸ್ ಅನ್ನು ಉಪಯೋಗ ಮಾಡಬಹುದು. ಹೌದು, ಹಾಕುದು ತೆಗೆದು ಮಾಡಬೇಕಾದದ್ದು. ಧನ್ಯವಾದಗಳು ಸರ್. ಈಗ ಮತ್ತೊಂದು ಕರೆ ಇದೆ. ಹಲೋ, ಹಲೋ, ನಮಸ್ತೆ. ನಾನು ಮನೋಹರ್ ಪೂಜಾ ಅಂತ, ನೆಡಮಲ್ಲಿ. ಹೇಳಿ. ನನ್ಗೆ ಕಣ್ಣು ಆಪರೇಷನ್ ಆಗಿ ಸಿಲಿಕಾನ್ ಆಯಿಲ್ ಅಂತ ಕಣ್ಣಿಗೆ ಹಾಕಿದ್ದಾರೆ ಸರ್. ಸಿಲಿಕಾನ್ ಆಯಿಲ್? ಸಿಲಿಕಾನ್ ಅದು 20 ವರ್ಷ ಕಣ್ಣಿಗೆ ಕಾಣೋದಿಲ್ಲ. ನಿಮ್ಮ ಹತ್ರ ಬಂದಿದ್ದೀನಿ ನಾನು ಒಂದ್ಸಲ. ಇದು ಅದು ತೆಗಿಬೇಕಾ? ಹಾಗೆ ಇದ್ರೆ ನಡೀತದ? ಎಷ್ಟು ವರ್ಷ ಆಯ್ತು ಸರ್ ಆಪರೇಷನ್ ಆಗಿ? 20 ವರ್ಷ ಆಯ್ತು. ನೋಡಿ, ಹೇಳ್ತೇನೆ ಕೇಳ್ಕೊಳ್ಳಿ. ಇದು ಸಿಲಿಕಾನ್ ಆಯಿಲ್ ಅಂದ್ರೆ ಕಣ್ಣಿದು ನರ ಕೆಲವೊಮ್ಮೆ ತೊಂದರೆ ಆಗಿರುವ, ಕಣ್ಣಿದು ನರ ಜಾರಿ ಇರುವಾಗ, ಅಥವಾ ಕಣ್ಣಿದು ನರಕ್ಕೇನಾದ್ರೂ ಪೆಟ್ಟು ಬಿದ್ದಿರುವಾಗ ನರದ ಆಪರೇಷನ್ ಮಾಡುವಾಗ ಕಣ್ಣಿನ ಒಳಗೆ ಒಂದು ಆಯಿಲ್ ಅನ್ನು ಹಾಕಿರ್ತೇವೆ. ಅದು ನರ ಚೆನ್ನಾಗಿ ಕೂತ್ಕೊಳ್ಬೇಕು ಅಂತ ಒಂದು ಇದು. ಅದನ್ನು ತುಂಬಾ ಬೇಗ ಕೆಲವೊಮ್ಮೆ ತೆಗೆದ್ರೆ, ಕೆಲವೊಮ್ಮೆ ನರ ಫುಲ್ ಗುಣ ಆಗಲಿಲ್ಲ ಅಂದರೆ ಅದಕ್ಕೆ ಅಷ್ಟು ಬೇಗ ತೆಗೆಯುವುದಿಲ್ಲ. ಅದನ್ನು ನಾವು ಕಣ್ಣಿನಲ್ಲಿ ಸ್ವಲ್ಪ ದಿನ ಇಡ್ತೇವೆ, ಬಟ್ ಅದನ್ನು ಇವೆಂಚುಲಿ ನಾವು ಕಣ್ಣಿನಿಂದ ಹೊರಗೆ ತೆಗಿತೇವೆ ಅದನ್ನು. ಬಟ್ ಅದರಿಂದ ಹೇಳಿ, ನಾನು ತೆಗಿಲಿಕ್ಕೆ ಹೋಗಲಿಲ್ಲ, ಈಗ ಕಣ್ಣು ಕಾಣೋದಿಲ್ಲ. ಅದೇ ನಿಮಗೆ ಆ ಕಣ್ಣಲ್ಲಿ ಏನೂ ದೃಷ್ಟಿ ಇಲ್ಲ ಅಂತ ಹೇಳಿದರೆ ಅದನ್ನು ಕಣ್ಣಿನೊಳಗೆ ಬಿಟ್ಟರೆ ಕೆಲವೊಮ್ಮೆ ಕೆಲವು ಸಮಸ್ಯೆಗಳು ಬರುವ ಸಾಧ್ಯತೆಗಳು ಇರ್ತದೆ. ತೆಗಿಬಹುದು, ಬಟ್ ಅದು ನಿಮ್ಗೆ ದೃಷ್ಟಿ ಇಲ್ಲ ಅಂತ ಹೇಳಿದ್ರೆ ಅದನ್ನ ತೆಗೆದ್ರು ಕೂಡ ನಿಮ್ಗೆ ಅದರಿಂದ ಏನು ದೃಷ್ಟಿ ಏನು ಬರುವುದಿಲ್ಲ. ಹೌದು ಹೌದು, ಆಯ್ತಾ. ಕೆಲವೊಮ್ಮೆ ಅದು ಹಾಗೆ ಇದ್ರೆ ಕೆಲವೊಮ್ಮೆ ಕಣ್ಣಿದು ಪ್ರೆಷರ್ ಬರುದು, ಕರಿಗುಡ್ಡೆಗೆ ತೊಂದರೆ ಆಗುವ ಸಾಧ್ಯತೆ ಇರ್ತದೆ. ಇಲ್ಲದ್ರೆ ಕೆಲವೊಮ್ಮೆ ಹೇಳಿ, ಹೌದು ಅದೇ ಹೇಳ್ತಾ ಇರೋದು ನಾನು. ಅದು ಸಾಮಾನ್ಯವಾಗಿ ಎಷ್ಟು ಸಮಯದ ನಂತರ ತೆಗೀತಾರೆ ಅದನ್ನ? ಅದು ಅವರದ್ದು ನರ ಹೇಗೆ ಕೂಡಿದೆ ಅದನ್ನ ನೋಡಿಕೊಂಡು ನಾವು ಅದನ್ನ ಡಿಸೈಡ್ ಮಾಡುದು ಎಷ್ಟು ದಿನ ಆದ್ಮೇಲೆ ಅದನ್ನ ಹೇಗೆ ತೆಗೆದು. ಸರಿ ಸರ್, ಧನ್ಯವಾದಗಳು. ಅದು ನಾವು ನೋಡ್ಬೇಕು ಸರ್, ಈಗ ನಿಮ್ಮದು ಕಣ್ಣು ಹೇಗೆ ಉಂಟು ಅಂತ, ಪರಿಸ್ಥಿತಿ ಹೇಗೆ ಉಂಟು ನೋಡಿಕೊಂಡು ನಾವು ಹೇಳ್ತೇವೆ. ಅದು ತೆಗಿಬೇಕಾ, ಅದು ತೆಗೆದ ಹಾಗೆ ಬಿಡ್ಲಿಕ್ಕೆ ಆಗ್ತದ ಅಂತ ನೋಡ್ಬೇಕಾಗ್ತದೆ. ಓಕೆ, ಧನ್ಯವಾದಗಳು ಸರ್. ಈಗ ಮತ್ತೊಂದು ಕರೆ ಇದೆ. ಹಲೋ, ಹಲೋ, ನಮಸ್ತೆ. ಉಡುಪಿಯಿಂದ ಆನಂದ ಬಪ್ಪ ಅಂತ ಮಾತಾಡೋದು. ನಮಸ್ತೆ, ಹೇಳಿ. ನಮಸ್ತೆ ಮೇಡಮ್, ಹತ್ರ ಒಂದು ಪ್ರಶ್ನೆ. ಒಳ್ಳೆ ಕಾರ್ಯಕ್ರಮ ಕೊಡ್ತಾ ಇದ್ದೀರಿ, ತಿಂಗಳು ಪ್ರತಿ ತಿಂಗಳು ಕಾರ್ಯಕ್ರಮ ಕೇಳ್ತಾ ಇದ್ದೇನೆ. ಹೇಳಿ ಹೇಳಿ ಸರ್. ಪ್ರಶ್ನೆ ಏನು ಕೇಳಿದ್ರೆ, ಈ ನಾವು ನಮ್ಮ ಭಾಷೆಯಲ್ಲಿ ಗೊಡ್ಡು ಕಣ್ಣು ಅಂತ ಹೇಳ್ತೇವಲ್ಲ, ಅದನ್ನು ಸರಿ ಮಾಡ್ಲಿಕ್ಕೆ ಆಗ್ತದ? ಗೊಡ್ಡು ಕಣ್ಣು ಕ್ರಾಸ್ ಕಣ್ಣು ಕ್ರಾಸ್ ಆಗುವಾಗ ಅಥವಾ ಎಷ್ಟು ಎಷ್ಟು ಯಾರಿಗೆ ಇರುದು ಅದು ತೊಂದರೆ? 18 ವರ್ಷದ ಹುಡುಗನಿಗೆ ಉಂಟು. ಈಗ ಸ್ವಲ್ಪ ಅವನಿಗೆ ತುಂಬಾ ಅದು ಎಂತ ಹೇಳ್ತೀರಾ, ಅದರಿಂದಾಗಿ ಅದನ್ನ ಸ್ವಲ್ಪ ತುಂಬಾ ಮನಸ್ಸಿಗೆ ತಗೊಂಡಿದ್ದಾನೆ. ಹೌದೌದು, ಅದನ್ನು ಸರಿಪಡ್ಲಿಕ್ಕೆ. ಅದೇ ನೋಡಿ, ಎರಡು ಸಮಸ್ಯೆಗಳು ಉಂಟು. ಒಂದು ಕಣ್ಣು ಕ್ರಾಸ್ ಆಗುದು, ಮತ್ತೆ ಒಂದು ಆ ಕಣ್ಣಿಗೆ ಕ್ರಾಸ್ ಆದ ಕಣ್ಣಿಗೆ ದೃಷ್ಟಿಗೆ ತೊಂದರೆ ಇರುದು. ಕಣ್ಣು ಕ್ರಾಸ್ ಆದದನ್ನು ನಾವು ಆಪರೇಷನ್ ಮಾಡುವ ಮೂಲಕ ಅದನ್ನು ಸರಿ ಮಾಡ್ಲಿಕ್ಕೆ ಆಗ್ತದೆ. ಅದರಲ್ಲಿ ದೃಷ್ಟಿ ಇಲ್ಲ ಅಂತ ನಿಮ್ಮಲ್ಲಿ ಬಂದು ಒಂದು 10 ವರ್ಷ ಹಿಂದೆ, ಅದು ಏನು ಮಾಡ್ಲಿಕ್ಕೆ ಆಗ, ನರದ ಪ್ರಾಬ್ಲಮ್ ಅಂತ ಎಲ್ಲ ಆಗಿದೆ. ಅದೇ ನಾನು ಹೇಳ್ತಾ ಇರೋದು. ಈಗ ಅವನು ಹೇಳಿದ ಒಡ್ಡು ಕಣ್ಣು ಸರಿ ಮಾಡ್ಲಿಕ್ಕೆ ಆಗ್ತದೆ, ಅದೇ ಬರೀ ದೃಷ್ಟಿಗಲ್ಲ, ಬರೀ ಎದುರಿನವರಿಗೆ ನೋಡ್ಲಿಕ್ಕೆ ಮಾತ್ರ ನಿಮ್ಗೆ ಕಣ್ಣು ಸರಿ ಉಂಟು ಅಂತ ತೋರಿಸ್ಲಿಕ್ಕೆ, ಅಂತವರಿಗೆ ಅದನ್ನು ಆಪರೇಷನ್ ಮಾಡಿ ಅದನ್ನು ಸ್ಟ್ರೇಟ್ ಮಾಡ್ಲಿಕ್ಕೆ ಸಾಧ್ಯತೆ ಉಂಟು. ಸರಿ ಸರಿ ಸರಿ, ಉಡುಪಿಯಲ್ಲಿ ಹೋಗಿ ತೋರಿಸಬಹುದು ಸರ್ ನೀವು? ಡಾಕ್ಟರ್, ಈಗ ತಾವು ಹೇಳಿದ್ರಿ ಕನ್ನಡಕದ ನಂಬರ್ ಅಂತ ಹೇಳಿ ಒಂದು ಮಾತನ್ನ ಹೇಳಿದ್ರಿ. ಈಗ ಕನ್ನಡಕದ ನಂಬರ್ ಅಂದ್ರೇನು? ಈ ಕರ್ನಾಟಕದ ನಂಬರಲ್ಲಿ ಮೂರು ರೀತಿಯ ನಂಬರ್ ಬರ್ತದೆ. ಒಂದು ನಾವು ಪ್ಲಸ್ ಅಂತ ಬರ್ತದೆ, ಅದಕ್ಕೆ ನಾವು ಹೈಪರ್ ಮೆಟ್ರೋಪಿ ಅಂತ ಹೇಳ್ತೇವೆ. ಇನ್ನೊಬ್ರು ಮೈನಸ್ ಪವರ್, ಇನ್ನು ಮತ್ತೆ ಮಯೋಪಿ ಅಂತ ಹೇಳ್ತೇವೆ, ಮತ್ತೆ ಇನ್ನೊಂದು ಸಿಲಿಂಡ್ರಿಕಲ್ ಅಸ್ಟಿಗ್ಮ್ಯಾಟಿಸಮ್ ಅಂತ ಹೇಳ್ತೇವೆ. ಅಂದ್ರೆ ಕರ್ನಾಟಕದ ನಂಬರ್ಲ್ಲಿ ಒಂದು ಭಾಗ, ಒಂದು ಆಕ್ಸಿಸ್ ಅಲ್ಲಿ ಮಾತ್ರ ಅವರಿಗೆ ಒಂದು ನಂಬರ್ ಇರೋದು. ಸೊ ಅದನ್ನ ನಾವು ಅವ್ರಿಗೆ ಕಣ್ಣಿಗೆ, ಈಗ ನಾವು ಅವ್ರು ನಮಗೆ ನಮ್ಮ ಹತ್ರ ಬಂದ್ರೆ ಅವರಿಗೆ ಯಾವ ಲೆನ್ಸ್ ಹಾಕಿದ್ರೆ ಅವರಿಗೆ ಕ್ಲಿಯರ್ ಕಾಣ್ತದೆ ಅದನ್ನು ನೋಡಿಕೊಂಡು ನಾವು ಕೊಡ್ತೇವೆ. ಎಲ್ಲರಿಗೆ ಮೈನಸ್ ಬರಬೇಕು ಅಂತ ಇಲ್ಲ, ಎಲ್ಲರಿಗೆ ಪ್ಲಸ್ ಬರಬೇಕು ಅಂತ ಇಲ್ಲ, ಎಲ್ಲರಿಗೆ ಬೇರೆ ಬೇರೆ ರೀತಿ, ಕೆಲವರಿಗೆ ಪ್ಲಸ್ ಇರ್ತದೆ, ಕೆಲವರಿಗೆ ಮೈನಸ್, ಕೆಲವರಿಗೆ ಪ್ಲಸ್ ಮೈನಸ್ ಎರಡು ಇರ್ತದೆ. ಈಗ ಮತ್ತೊಂದು ಕರೆ ಇದೆ. ಹಲೋ, ನಮಸ್ತೆ. ನಮಸ್ತೆ, ನಾನು ನೀರಜಕ್ಕೆ ಹೇಳಿ. ಡಾಕ್ಟರಿಗೆ ನಮಸ್ತೆ. ನಮಸ್ಕಾರ. ಈಗ ಕಣ್ಣು ತಲೆನೋವಿಗೆ ಮತ್ತು ಕೆಲವರಿಗೆ ಈಗ 40 ವರ್ಷದ ಆದ್ಮೇಲೆ ದೃಷ್ಟಿ ಸ್ವಲ್ಪ ಕಡಿಮೆ ಆಗ್ತದೆ, ಅಂತವರಿಗೆಲ್ಲ ಕನ್ನಡಕ ಕೊಡ್ತಾರೆ, ಅವರಿಗೂ ಈ ಕಣ್ಣಿನೊಳಗೆ ಆಗುವ ಅದನ್ನು ಹಾಕ್ಬಹುದಾ? ಯಾವ್ದನ್ನು ಹಾಕ್? ಕಾಂಟ್ಯಾಕ್ಟ್ ಲೆನ್ಸ್ ಅನ್ನ. ನೋಡಿ, 40 ವರ್ಷ ನಂತರ ಬರ್ತಾ ಇರೋದು, ಅದಕ್ಕೆ ನಾವು ಯೂಶ್ವಲಿ ಹತ್ತಿರಕ್ಕೆ ನಿಮಗೆ ಓದಲಿಕ್ಕೆ ಇರುವಾಗ ಅಥವಾ ಮೊಬೈಲ್ ನೋಡ್ಲಿಕ್ಕೆ ಇರುವ ಅಂಥ ಸಂದರ್ಭದಲ್ಲಿ ನಿಮಗೆ ಕನ್ನಡಕ ಬೇಕಾಗುವಂಥದ್ದು. ಓಕೆ, ಅಂಥವರಿಗೆ ಅದೇ ನೀವು ಕಾಂಟ್ಯಾಕ್ಟ್ ಲೆನ್ಸ್ ಉಪಯೋಗಿಸ್ಬೋದು. ಅದೇ ನೀವು, ಬಟ್ ನಿಮಗೆ ಅದು ಕಾಂಟ್ಯಾಕ್ಟ್ ಲೆನ್ಸ್ ಯಾವಾಗ ಹಾಕಬೇಕು, ನಿಮಗೆ ಯಾವಾಗ ಅಗತ್ಯ ಉಂಟು ಆವಾಗ ಹಾಕಿ ಮತ್ತು ಅದನ್ನು ತೆಗೆದಿಡಬೇಕು. ಬಟ್ ಕೆಲವರಿಗೆ ದೂರದ್ದು ಸಹ ಇರ್ತದೆ ನಂಬರ್, ಹತ್ತಿರಕ್ಕೆ ಸಹ ನಂಬರ್ ಇರ್ತದೆ. ಸೊ ಅದಕ್ಕೆ ಬೇರೆ ರೀತಿ ಕಾಂಟ್ಯಾಕ್ಟ್ ಲೆನ್ಸ್ ಬರ್ತದೆ. ಸೊ ಬಟ್ ಕಾಂಟ್ಯಾಕ್ಟ್ ಲೆನ್ಸ್ ಹಾಕಲಿಕ್ಕೆ ಆಗ್ತದೆ. ಹೌದು, ಹಾಗೆ ಕಣ್ಣಲ್ಲಿ ಇಡ್ಲಿಕ್ಕಿಲ್ಲ, ಅದು ರಾತ್ರಿ ಮಲಗುವಾಗ ಇಡ್ಲಿಕ್ಕಿಲ್ಲ, ಸ್ನಾನ ಮಾಡುವಾಗ ಇಡ್ಲಿಕ್ಕಿಲ್ಲ, ಅದನ್ನು ಹಾಕುದು ತೆಗೆಯುದು ಮಾಡಬೇಕು. ಕಣ್ಣು ಮೀನು ಯಾವುದೇ ಕಾರಣಕ್ಕೆ ಕೆಂಪಾದ್ರೆ ನೀವು ಕಾಂಟ್ಯಾಕ್ಟ್ ಲೆನ್ಸ್ ಅನ್ನು ಉಪಯೋಗ ಮಾಡ್ಲಿಕ್ಕೆ ಆಗುದಿಲ್ಲ, ಹಾಗೆ ಕಣ್ಣಲ್ಲಿ ಬಿಟ್ಟು ಬಿಡ್ಲಿಕ್ಕಿಲ್ಲ, ಹಾಗೆ ಬಿಟ್ಟರೆ ಕಣ್ಣಿನ ಕರಿಗುಡ್ಡೆಗೆ ತೊಂದರೆ ಆಗುವ ಸಾಧ್ಯತೆ ಇರ್ತದೆ. ಇಲ್ಲ, ಬೇರೆಯವರಿಗೆ ಗೊತ್ತಾಗುದಿಲ್ಲ ನೀವು ಅದು ಕಾಂಟ್ಯಾಕ್ಟ್ ಲೆನ್ಸ್ ಹಾಕಿದೀರಿ ಅಂತ. ಧನ್ಯವಾದಗಳು ನೀರಜ್ ಅವರೇ. ಈಗ ಮತ್ತೊಂದು ಕರೆ ಇದೆ. ಹಲೋ. ಹಲೋ, ನಮಸ್ಕಾರ. ನಮಸ್ತೆ, ರಮೇಶ್ ಹೆರಳೆ ಅಂತ, ಸಾಲಿಗ್ರಾಮದಿಂದ. ಹೇಳಿ ಸರ್. ನಂದು ವಿಷಯ ಅಂತ ಆಗುತ್ತೋ ಗೊತ್ತಿಲ್ಲ, ಆದ್ರೆ ಪ್ರಸಾದ್ ನೇತ್ರಾಲಯದ ವೈದ್ಯರು ಹೇಳುವ ಸಾಮರ್ಥ್ಯ ಇದೆ ನಾನು ಭಾವಿಸ್ತೇನೆ. ಯಾಕಂತ ಹೇಳಿದ್ರೆ ಈ ಡ್ಯೂರೇಬಲ್ ಅಲ್ಲದ ಕಾಯಿಲೆಗಳಿಗೆ ಸಂಶೋಧನೆಗಳು ಆಗ್ತಾ ಇದಾವೆ, ಅದ್ರ ಬಗ್ಗೆ ಆಶಾಭಾವನೆ ಇದೆ ಅಂತ ಹೇಳಿ ನೀವು ಕೂಡ ಕಳೆದ ಇದ್ರಲ್ಲಿ ಹೇಳಿದಿರಿ. ಅದ್ರ ಬಗ್ಗೆ, ಇದ್ರ ಬಗ್ಗೆ ಒಂದು ಕಾರ್ಯಕ್ರಮ ಇಡೋ ಕೂಡ ಹೇಳಿದ್ರು ಯಾವ ನಿಮ್ಮ ಇವರು ಡಾಕ್ಟರ್ ಕೃಷ್ಣ ಪ್ರಸಾದ್ ಅವರು. ಆದ್ರೆ ಈ ಬಗ್ಗೆ ಏನಾದ್ರೂ ಹೆಚ್ಚಿನ ಮಾಹಿತಿ ಸಿಕ್ಕಿತ್ತಾ? ಅದ್ರ ಬಗ್ಗೆ ಅವ್ರು ಬಂದಾಗ ಅವ್ರ ಗ್ಯಾರಂಟಿ, ಅವ್ರ ರೇಡಿಯೋ ಪ್ರೋಗ್ರಾಮ್ಗೆ ಬಂದು ನಿಮ್ಗೆ ಗ್ಯಾರಂಟಿ ತಿಳಿಸ್ತಾರೆ. ಅದು ರಿಸರ್ಚ್ ಆಗೋದು ಒಂದೆರಡು ದಿನದಲ್ಲಿ ಅಥವಾ ಒಂದು ತಿಂಗಳಲ್ಲಿ ಆಗುವಂಥದ್ದು, ಅದಕ್ಕೆ ವರ್ಷಾನುಗಟ್ಟಲೆ ಟೈಮ್ ತಗೊಳ್ತದೆ. ಗ್ಯಾರಂಟಿ ಅವ್ರು ಬಂದಾಗ ನಿಮ್ಗೆ, ಬಂದಾಗ ನಿಮ್ಗೆ ರೇಡಿಯೋ ಪ್ರೋಗ್ರಾಮ್ ಮೂಲಕ ಗ್ಯಾರಂಟಿ ಹೇಳ್ತಾರೆ. ಮಾಹಿತಿ ನಿಮ್ಮ ಇವರಲ್ಲಿ ಪ್ರಸಾದ್ ನೇತ್ರದ ಜಾಸ್ತಿ ಇರ್ತದೆ ಉಳಿದ ಇದಕ್ಕೆ ಕಂಪೇರ್ ಮಾಡಿದಾಗ. ಅದಕ್ಕೆ ನಾನು ಹೇಳಿದ ಹಾಗೆ, ಏನಾದ್ರೂ ಬಂದ್ರೆ ಅವ್ರ ಗ್ಯಾರಂಟಿ ನಿಮ್ಗೆ ರೇಡಿಯೋ ಮೂಲಕ ನಿಮ್ಗೆ ತಿಳಿಸ್ತಾರೆ. ಥ್ಯಾಂಕ್ ಯು, ಧನ್ಯವಾದಗಳು. ಡಾಕ್ಟರ್, ಈಗ ಕನ್ನಡಕದ ನಂಬರ್ ಬಗ್ಗೆ ಮಾತಾಡ್ತಾ, ಈಗ ಈ ಕಾಂಟ್ಯಾಕ್ಟ್ ಲೆನ್ಸ್ಗಳಿಗೆ ಬಂದಾಗ, ಈ ಕಾಂಟ್ಯಾಕ್ಟ್ ಲೆನ್ಸ್ಗಳಲ್ಲಿ ಏನಾದರೂ ವಿಧಗಳು, ಟೈಪ್ಸ್ ಆ ಥರ ಏನಾದರೂ ಇರ್ತದೆ ಹೇಗೆ? ಹೌದು, ಕಾಂಟ್ಯಾಕ್ಟ್ ಲೆನ್ಸಲ್ಲಿ ಬೇರೆ ಬೇರೆ ಟೈಪ್ಸ್ಗಳಿದೆ. ಕೆಲವೊಂದು ಸಾಫ್ಟ್ ಕಾಂಟ್ಯಾಕ್ಟ್ ಲೆನ್ಸ್ ಅಂತ ಹೇಳ್ತೇವೆ ನಾವು, ಕೆಲವೊಂದು ಹಾರ್ಡ್ ಕಾಂಟ್ಯಾಕ್ಟ್ ಲೆನ್ಸ್ ಅಂತ ಹೇಳ್ತೇವೆ. ಸಾಮಾನ್ಯವಾಗಿ ಬರೀ ಕರ್ನಾಟಕದ ನಂಬರ್ ಇದ್ದವರಿಗೆ ಸಾಫ್ಟ್ ಕಾಂಟ್ಯಾಕ್ಟ್ ಲೆನ್ಸ್ ನಾವು ಪ್ರಿಸ್ಕ್ರೈಬ್ ಮಾಡ್ತೇವೆ. ಅದೇ ನಾನು ಆಗ ಹೇಳಿದಾಗೆ, ಅವರು ಬೆಳಿಗ್ಗೆ ಹಾಕೋಬೇಕು ಮತ್ತು ಸಂಜೆ ಆದ ಮನೆಗೆ ಬಂದ ಮೇಲೆ ಅದನ್ನು ತೆಗಿಬೇಕಾದಂತು. ಸ್ನಾನ ಮಾಡುವಾಗ ರಾತ್ರಿ ಅದನ್ನು ಹಾಕ್ಕೊಂಡು ಮಲಗಲಿಕ್ಕಿಲ್ಲ, ಕಣ್ಣು ಮೀನು ಯಾವುದೇ ಕಾರಣಕ್ಕೆ ಕೆಂಪಾಯಿತು, ಆ ಪರಿಸ್ಥಿತಿಯಲ್ಲಿ ಅವರು ಅದನ್ನು ಕಾಂಟ್ಯಾಕ್ಟ್ ಲೆನ್ಸನ್ನು ಉಪಯೋಗಿಸಬಾರ್ದು. ಆ ಕಾಂಟ್ಯಾಕ್ಟ್ ಲೆನ್ಸಿಗೆ ಒಂದು ಪೀರಿಯಡ್ ಇರ್ತದೆ, ಕೆಲವೊಂದು ಡೈಲಿ ಡಿಸ್ಪೋಸಿಬಲ್ ಅಂದರೆ ದಿನ ದಿನಕ್ಕೆ ಬದಲಾಯಿಸಬೇಕು, ಕೆಲವೊಂದು ಒಂದು ತಿಂಗಳಿಗೆ ಬರ್ತದೆ, ಕೆಲವೊಂದು ವರ್ಷಗಟ್ಟಲೆ ಬರುವಂಥದ್ದು ಸಹ ಇದೆ. ಸೊ ಅದು ಯಾವ ಎಷ್ಟು ಟೈಮಿಗೆ ನಿಮಗೆ ಹೇಳಿರ್ತದೆ ಅಷ್ಟು ಟೈಮಿಗೆ ಅದನ್ನು ಮಾತ್ರ ಉಪಯೋಗಿಸಬೇಕು. ಅದಕ್ಕೆ ಒಂದು ಬಾಕ್ಸ್ ಬರ್ತದೆ, ಅದಕ್ಕೆ ಒಂದು ಸೊಲ್ಯೂಷನ್ ಬರ್ತದೆ, ಅದರಲ್ಲೇ ಅದನ್ನು ಕ್ಲೀನ್ ಮಾಡಿ ನೀವು ಅದನ್ನು ಇಡಬೇಕು. ಟ್ಯಾಪಿನ ನೀರಲ್ಲಿ ಇಲ್ಲದ್ರೆ ಬೇರೆ ನೀರಲ್ಲಿ ಅದನ್ನು ಕ್ಲೀನ್ ಮಾಡಲಿಕ್ಕಿಲ್ಲ, ಬಿಕಾಸ್ ಹಾಗೆ ಅದನ್ನು ಕ್ಲೀನ್ ಮಾಡಿದರೆ ಅದು ನೀವು ನಿಮ್ಮ ಕಣ್ಣಿಗೆ ಹಾಕುವಂಥದ್ದು. ಸೊ ಅದರಲ್ಲಿ ಏನಾದರೂ ಧೂಳೆಲ್ಲ ಕೂತ್ಕೊಂಡ್ರೆ ಕಣ್ಣಿಗೆ ಇನ್ಫೆಕ್ಷನ್ ಆಗುವ ಸಾಧ್ಯತೆಗಳಿದೆ. ಸೊ ಅದನ್ನು ಬಾರಿ ಜೋಪಾನವಾಗಿ ಅದನ್ನು ಯೂಸ್ ಮಾಡಬೇಕಾಗ್ತದೆ. ಈಗ ಮತ್ತೊಂದು ಕರೆ ಇದೆ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಸರ್. ಸರ್ ಹೇಳಿ, ತಮ್ಮ ಹೆಸರು, ಎಲ್ಲಿಂದ ಫೋನ್ ಮಾಡ್ತಾ ಇದ್ದೀರಾ? ನಾನು ಪುತ್ತೂರಿನಿಂದ, ಡಾಕ್ಟರ್ ಪೂಜಾರಿ ಅಂತ. ಹಾ ಹೇಳಿ. ನನಗೆ ಒಂದೂವರೆ ವರ್ಷ ಆಯ್ತು ಕಣ್ಣಿಗೆ ಒಂದು ಪೆಟ್ಟಾಗಿ. ಅದನ್ನು ಈಗ ಪುತ್ತೂರಿನಲ್ಲಿ ಶಾರದ ನೇತ್ರಾಲಯದಲ್ಲಿ ತೋರಿಸಿ ಅವರು ಮಂಗಳೂರಿಗೆ ನನ್ನನ್ನು ಟ್ರೀಟ್ ಮಾಡಿದರು, ತಿರುಪತಿ ಕಾಮತ್ ಅಂತ. ಅಲ್ಲಿಗೆ ಹೋಗಿ ಅವರು ಅದನ್ನು ಕನ್ನಡಿಯಲ್ಲಿ ಅದು ಕಣ್ಣು ಒಳಗೆ ಹೋದದ್ದು, ಅದನ್ನು ಮೇಲೆ ಇಟ್ಟರು. ಎಲ್ಲ ಇಟ್ಟು ಅದಕ್ಕೆ ಆಯಿಲ್ ತುಂಬಿಸಿದರು. ಮತ್ತೆ ಆಯಿಲ್ ತೆಗೆದು ಈಗ ಇದು ಲೆನ್ಸ್ ಹಾಕಿದ್ದಾರೆ ಅದಕ್ಕೆ. ಅಂದ್ರೆ ಅದು ಪೂರ್ತಿ ಈಗ ಈ ಕಣ್ಣಿನಾಗೆ ಕಾಣುವುದಿಲ್ಲ, ಸ್ವಲ್ಪ ಸ್ವಲ್ಪ ಕಾಣ್ತದೆ. ಈಗ ಇದನ್ನು ಮುಚ್ಚಿದ್ರೆ ಸ್ವಲ್ಪ ಕಾಣ್ತದೆ ಬಲೆ ಬಲೆ ಅಂತ. ಮತ್ತೆ ಅದರಲ್ಲಿ ಆಯಿಲ್ ಇದ್ದ ಹಾಗೆ ಕಾಣ್ತದೆ. ಅದು ಹೇಗೆ ಸರ್ ನೋಡಿ, ಒಂದು ಕಣ್ಣಿಗೆ ಒಂದು ಏಟ್ ಬಿದ್ದ ಮೇಲೆ ಕಣ್ಣಿಗೆ ಆ ಕಣ್ಣಿಗೆ ಸುಮಾರು ತೊಂದರೆಗಳಾಗುವ ಚಾನ್ಸ್ ಇರ್ತದೆ. ಒಂದು ಆ ಕಣ್ಣಿಗೆ ಏಟು ಬಿದ್ದ ಜಾಗದಲ್ಲಿ ಕೆಲವೊಮ್ಮೆ ಕಲೆ ಉಳ್ಕೊಳ್ಳುವ ಚಾನ್ಸ್ ಇರ್ತದೆ. ಕಣ್ಣಿದು ಪ್ರೆಷರ್ ಜಾಸ್ತಿ ಆಗುವ ಚಾನ್ಸ್ ಇರ್ತದೆ. ಕಣ್ಣಿದು ನರಕ್ಕೆ ಪೆಟ್ಟಾಗಿರುವ ಚಾನ್ಸ್ ಇರ್ತದೆ. ನರಕ್ಕೆ ಒಮ್ಮೆ ಪೆಟ್ಟಾದ್ಮೇಲೆ ಆ ನರಕ್ಕೆ ಎಷ್ಟು ಶಕ್ತಿ ಉಂಟು ನಿಮಗೆ ಅಷ್ಟು ದೃಷ್ಟಿ ಮತ್ತೆ ರಿಕವರ್ ಆಗ್ತದೆ. ಬಟ್ ಕೆಲವು ಪಾರ್ಟ್ ಆಫ್ ದ ನರ ನಿಮಗೆ ಡ್ಯಾಮೇಜ್ ಆಗಿದೆ ಅಥವಾ ತೊಂದರೆ ಆಗಿದ್ರೆ ಅದಕ್ಕೆ ಮತ್ತೆ ಏನು ಮಾಡಲಿಕ್ಕೆ ಆಗುದಿಲ್ಲ. ಹೇಳಿ ನರ ಟೆಸ್ಟ್ ಮಾಡಿಸಿ ಇಲ್ಲೇ ಪುತ್ತೂರಿನಲ್ಲಿ ಮಾಡಿಸಿದ್ದಾರೆ ಅವರು ಡಾಕ್ಟರ್. ನರಕ್ಕೆ ಏನು ಬೇಕಾಗ್ಲಿಲ್ಲ, ಇದು ಕಣ್ಣು ಒಳಗೆ ಹೋದದ್ದು. ಇದು ಅದು ತುಳಸಿಗಟ್ಟೆ ಅಷ್ಟಮಿ ದಿವಸ ತುಳಸಿಗಟ್ಟೆ ಸಿಂಗಾರ ಮಾಡುವಾಗ ಕಮಾನಿಗೆ ಬಗ್ಲಿಕ್ಕೆ ಉಂಟು. ಅದು ನನ್ನ ಕೈಯಿಂದ ಜಾರಿ ಕಣ್ಣಿಗೆ ಬಡಿದದ್ದು. ಅದೇ ಗೊತ್ತಾಯ್ತು, ಅದೇ ನಾನು ಹೇಳ್ತಾ ಇರೋದು. ಒಮ್ಮೆ ಕಣ್ಣಿಗೆ ಏನಾದ್ರೂ ತಾಗಿದ್ರೆ ಅದರಿಂದ ಸುಮಾರು ತೊಂದರೆಗಳಾಗುವ ಸಾಧ್ಯತೆಗಳಿರ್ತದೆ. ಈಗ ಕಣ್ಣಿಗೆ ಕೆಲವೊಮ್ಮೆ ಪ್ರೆಷರ್ ಜಾಸ್ತಿ ಆದ್ರೂ ಕೂಡ ನಿಮಗೆ ಅದು ಪ್ರೆಷರ್ ಇಂದನೂ ಕಣ್ಣಿದ ನರಕ್ಕೆ ತೊಂದರೆ ಆಗುವ ಚಾನ್ಸ್ ಇರ್ತದೆ. ಈಗ ನಮಗೆ ಏನಾದರೂ ಮೈಯಲ್ಲಿ ಒಂದು ತಾಗಿದ್ರೆ ಅದರ ಒಂದು ಕಲೆ ಉಳ್ಕೊಳ್ತದೆ, ಅದೇ ಥರ ಕಣ್ಣಿನಲ್ಲೂ ಒಂದು ಕಲೆ ಉಳ್ಕೊಳ್ಳುವ ಚಾನ್ಸ್ ಇದ್ರೆ ಆ ಕಲೆಯಿಂದ ನಿಮಗೆ ದೃಷ್ಟಿ ಕಮ್ಮಿ ಆಗುವ ಸಾಧ್ಯತೆಗಳು ಇರ್ತದೆ. ಅದು ಯಾವ ಕಾರಣಕ್ಕೆ ದೃಷ್ಟಿ ಕಮ್ಮಿ ಆಗಿದೆ ಅಂತ ನಾವು ನೋಡಿ ಹೇಳಬೇಕಾಗ್ತದೆ. ಸರಿ, ಬಹುಶಃ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅಂದುಕೊಂಡಿದ್ದೇವೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಕೃಷ್ಣಪ್ಪ ಅವರೇ. ಅದೇ ಸರ್, ನಾವು ಅದು ನೋಡಿಯೇ ಹೇಳಬೇಕಾಗ್ತದೆ ಸರ್, ಅದು ಯಾವ ಕಾರಣಕ್ಕೆ ನಿಮಗೆ ದೃಷ್ಟಿ ಕಮ್ಮಿ ಆಗಿದೆ, ಅದಕ್ಕೆ ಏನು ಮಾಡಲಿಕ್ಕೆ ಆಗ್ತದೆ ನಿಮಗೆ ಅಂತ ನಾವು ಹೇಳ್ಬೋದು. ಹೌದು, ಅಲ್ಲಿ ಪುತ್ತೂರಲ್ಲೂ ಇದೆ, ಅಲ್ಲಿನೂ ಹೋಗಿ ತೋರಿಸ್ಬೋದು. ಪುತ್ತೂರಿನಲ್ಲೂ ಇದೆ ಪ್ರಸಾದ್ ನೇತ್ರಾಲಯ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ಆಮೇಲೆ ನಿಮಗೆ ಕರೆ ಮಾಡಿ ತಿಳಿಸ್ತೇವೆ. ಧನ್ಯವಾದಗಳು. ಈಗ ಮತ್ತೊಂದು ಪ್ರಶ್ನೆ ಬರುತ್ತೆ ಡಾಕ್ಟ್ರೆ. ಈಗ ತಾವು ಕಾಂಟ್ಯಾಕ್ಟ್ ಲೆನ್ಸ್ಗಳ ಮೇಂಟೆನೆನ್ಸ್ಗಳ ಬಗ್ಗೆ ಎಲ್ಲ ಹೇಳಿದ್ರಿ. ಈಗ ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಒಂದು ನಿರಂತರವಾಗಿ ಕಾಂಟ್ಯಾಕ್ಟ್ ಲೆನ್ಸನ್ನು ಬಳಸೋದಾದರೆ ಅದಕ್ಕೆ ಏನಾದರೂ ಡ್ಯೂರೇಷನ್ ಇಷ್ಟು ಹೊತ್ತು ಬಳಸ್ಬೋದು ಅಂತ ಏನಾದರೂ ಇದೆಯಾ? ಹೇಗೆ ಸಾಮಾನ್ಯವಾಗಿ ನಾವು ಅಬೌ 8 hours ಯೂಸ್ ಮಾಡೋದು ಬೇಡ ಅಂತ ಹೇಳ್ತೇವೆ. 6 to 8 hours ಇಸ್ ಆಪ್ಟಿಮಲ್. ಅದಕ್ಕಿಂತ ಜಾಸ್ತಿ ಸಹ ಕೆಲವರು ಯೂಸ್ ಮಾಡ್ತಾರೆ. ಬಟ್ ಅದೇ ನೀವು ಹೈಜೀನ್ ನೀವು ಮೇಂಟೈನ್ ಮಾಡ್ಕೊಳ್ಬೇಕು, ಕಣ್ಣಿಗೇನು ಆಗದಾಗೆ ನೋಡ್ಕೊಳ್ಬೇಕು. ಓವರ್ ಯೂಸ್ ಮಾಡಬಾರ್ದು ಯಾವುದಕ್ಕೂ ಸಹ ಕನ್ನಡ. ಇದು ನಾನು ಸಾಫ್ಟ್ ಕಾಂಟ್ಯಾಕ್ಟ್ ಲೆನ್ಸ್ ಬಗ್ಗೆ ಹೇಳ್ತಾ ಇದ್ದೇನೆ. ಇನ್ನೊಂದು ಬರ್ತದೆ ಹಾರ್ಡ್ ಕಾಂಟ್ಯಾಕ್ಟ್ ಲೆನ್ಸ್. ಅಂದ್ರೆ ಕೆಲವರಿಗೆ ಕಣ್ಣಿನ ಕರಿಗುಡ್ಡೆ ಆಕಾರದಲ್ಲಿ ತೊಂದರೆ ಇರ್ತದೆ, ಅದಕ್ಕೆ ನಾವು ಕೆರಾಟೋಕೋನಸ್ ಅಂತ ಹೇಳ್ತೇವೆ. ಅಂತವರಿಗೆ ನಾವು ಇದು ಸಾಫ್ಟ್ ಕಾಂಟ್ಯಾಕ್ಟ್ ಲೆನ್ಸ್ ಕೊಟ್ಟರೆ ಅವರಿಗೆ ದೃಷ್ಟಿಯಲ್ಲಿ ಇಂಪ್ರೂವ್ಮೆಂಟ್ ಬರುವುದಿಲ್ಲ. ಕನ್ನಡಕ ಕೊಟ್ಟರು ಕೂಡ ಕೆಲವೊಮ್ಮೆ ಅವರಿಗೆ ಅದರಲ್ಲಿ ಶ್ಯಾಡೋ ಬರುವುದು, ಡಬಲ್ ಡಬಲ್ ಕಾಣುವಂತ ಸದ್ಯ ಇರ್ತದೆ. ಸೊ ಅಂತವರಿಗೆ ನಾವು ಇದು ಹಾರ್ಡ್ ಕಾಂಟ್ಯಾಕ್ಟ್ ಲೆನ್ಸ್ ಕೊಡ್ತೇವೆ. ಅದರ ಬಾಳಿಕೆ ಇದಕ್ಕಿಂತ ಸಾಫ್ಟ್ ಕಾಂಟ್ಯಾಕ್ಟ್ ಲೆನ್ಸ್ ಸ್ವಲ್ಪ ಜಾಸ್ತಿ ಬರ್ತದೆ. ಅದು ನೀವು ಅಷ್ಟು ಫ್ರೀಕ್ವೆಂಟ್ ಆಗಿ ಚೇಂಜ್ ಮಾಡುವ ಅವಶ್ಯಕತೆ ಇಲ್ಲ. ಅದು ಸ್ವಲ್ಪ ಲಾಂಗರ್ ಡ್ಯೂರೇಷನ್ ಇರ್ತದೆ ನಿಮಗೆ ಅದು ವರ್ಕ್ ಮಾಡೋದು. ಅದು ಹಾಕೊಳ್ಳೋದು ಸ್ವಲ್ಪ ನಿಮ್ಮದು ಸಾಫ್ಟ್ ಕಾಂಟ್ಯಾಕ್ಟ್ ಲೆನ್ಸ್ ತರಲ್ಲ, ಅದು ಯೂಸ್ ಮಾಡೋ ರೀತಿ ಕೂಡ ಬೇರೆ ಇರ್ತದೆ. ಈಗ ಸಾಮಾನ್ಯವಾಗಿ ಯಾವುದಕ್ಕೆಲ್ಲ ನಾವು ಕನ್ನಡಕವನ್ನು ಬಳಸ್ತೇವೋ ಅದರ ಬದಲು ನಾವು ಎಲ್ಲ ರೀತಿಯಾದಂತಹ ಸಮಸ್ಯೆಗಳಿಗೂ ಹಾಗಾದರೆ ಕಾಂಟ್ಯಾಕ್ಟ್ ಲೆನ್ಸನ್ನು ಬಳಸ್ಬೋದು. ಹೌದು, ಸಾಮಾನ್ಯವಾಗಿ ಎಲ್ಲದಕ್ಕೂ ನಾವು ಕಾಂಟ್ಯಾಕ್ಟ್ ಲೆನ್ಸ್ ಬಳಸ್ಬೋದು. ಬಟ್ ಅವರ ಕಣ್ಣಿಗೆ ಅದಕ್ಕೆ ಏನು ಎಲರ್ಜಿ ಏನು ಇಲ್ಲದಿದೆ. ಕೆಲವರಿಗೆ ಕಾಂಟ್ಯಾಕ್ಟ್ ಲೆನ್ಸ್ ಹಾಕಿದರೆ ಕಣ್ಣಿಗೆ ಕೆಂಪಾಗೋದು. ಸೊ ಅಂಥವರಿಗೆ ನಾವು ಅದು ಕಾಂಟ್ಯಾಕ್ಟ್ ಲೆನ್ಸ್ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅಂಥವರಿಗೆ ನಾವು ಬೇರೆ ಆಪ್ಷನ್ ಏನು ಕೊಡಲಿಕ್ಕೆ ಆಗ್ತದೆ ಅಂದರೆ ಅಥವಾ ಲೇಸರ್ ಮೂಲಕ ಅವರಿಗೆ ನಾವು ಕನ್ನಡಕ ಇಲ್ಲದಾಗೆ ನಾವು ಮಾಡ್ಬೋದು. ಬಟ್ ಎಲ್ಲರಿಗೂ ಸಹ ಲೇಸರ್ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಆಗ್ತದೆ ಅಂತ ಇಲ್ಲ. ಅದಕ್ಕೂ ಕೆಲವು ಟೆಸ್ಟ್ಗಳು ಮಾಡಬೇಕಾಗ್ತದೆ. ಫಸ್ಟಿಗೆ ಅವ್ರದ್ದು ನಂಬರ್ ಎಷ್ಟುಂಟು ಅಂತ ನಮಗೆ ಗೊತ್ತಾಗಬೇಕು. ಆ ನಂಬರ್ ಒಂದೇ ಸಮ ಇರಬೇಕು. ಪ್ರತಿ ವರ್ಷ ಚೆಕ್ ಮಾಡುವಾಗ ಅಥವಾ ಪ್ರತಿ 6 ತಿಂಗಳು ಚೆಕ್ ಮಾಡುವಾಗ ಪುನಃ 1 point 2 point ಜಾಸ್ತಿ ಆಗ್ತಾ ಉಂಟು. ಹಾಗಿದ್ರೆ ಅವರಿಗೆ ಮಾಡಲಿಕ್ಕೆ ಆಗೋದಿಲ್ಲ. ಪವರ್ ಸ್ಟೇಬಲ್ ಇರಬೇಕು. ಮತ್ತೆ ಅವ್ರದ್ದು ಕಣ್ಣಿದು ಆಕಾರ ನೋಡ್ಲಿಕ್ಕೆ ಒಂದು ನಾವು ಸ್ಕ್ಯಾನಿಂಗ್ ಮಾಡ್ತೇವೆ, ಅದಕ್ಕೆ ನಾವು ಟೋಪೋಗ್ರಫಿ ಅಂತ ಹೇಳ್ತೇವೆ. ಅದರಲ್ಲಿ ಕಣ್ಣಿದು ಕರಿಗುಡ್ಡೆದು ದಪ್ಪ ಎಷ್ಟುಂಟು, ಕಣ್ಣಿದು ಆಕಾರ ಹೇಗೆ ಉಂಟು ಅಂತ ನೋಡ್ತೇವೆ. ಕಣ್ಣಿದು ಕರಿಗುಡ್ಡೆದು ಬಲ ಹೇಗೆ ಉಂಟು ಅಂತ ನೋಡ್ತೇವೆ, ಅಂದ್ರೆ ಬಯೋಮೆಕ್ಯಾನಿಕ್ಸ್ ಹೇಗೆ ಉಂಟು ಅಂತ ನೋಡ್ತೇವೆ. ಕಣ್ಣಿನಲ್ಲಿ ನೀರಿನ ಅಂಶ ಎಷ್ಟುಂಟು ಅಂತ ಟೆಸ್ಟ್ ಮಾಡ್ತೇವೆ. ಇದೆಲ್ಲ ಪ್ಯಾರಾಮೀಟರ್ಸ್ ಅವ್ರದ್ದು ನಾರ್ಮಲ್ ಇದ್ರೆ ಅಂಥವರಿಗೆ ನಾವು ಲೇಸರ್ ಮೂಲಕ ಕನ್ನಡಕ ತೆಗೆಯುವಾಗೆ ಮಾಡಲಿಕ್ಕೆ ಆಗ್ತದೆ. ಇದು ಒಂದು ರೀತಿ ಪರ್ಮನೆಂಟ್ ಹೇಗೆ ಇದು? ಹಾ, ಇದು ಪರ್ಮನೆಂಟ್ ಸೊಲ್ಯೂಷನ್. ಇದಾದ್ಮೇಲೆ ಅವರಿಗೆ ಕನ್ನಡಕದ ಅವಶ್ಯಕತೆ ಬರುವುದಿಲ್ಲ. ಈಗ ಕಾಂಟ್ಯಾಕ್ಟ್ ಲೆನ್ಸ್ ಬಗ್ಗೆ ಮಾತಾಡೋದಾದ್ರೆ, ಈಗ ಇದಕ್ಕೆ ಏನಾದರೂ ಏಜ್ ರಿಸ್ಟ್ರಿಕ್ಷನ್ ಅಂತ ಇದೆಯಾ, ಅಂದ್ರೆ ಇಷ್ಟು ವಯಸ್ಸಿನವರು ಮಾತ್ರ ಬಳಸಬಹುದು ಅಥವಾ ಬಳಸಬಾರದು ಅಂತ ಏನಾದರೂ ಇದೆಯಾ? ಹಾಗೆ ಅಂತ ಏಜ್ ರೆಸ್ಟ್ರಿಕ್ಷನ್ ಅಂತ ಇಲ್ಲ, ಬಟ್ ಸಾಮಾನ್ಯವಾಗಿ ಮಕ್ಕಳು ಅವರು ಅದನ್ನು ಹ್ಯಾಂಡಲ್ ಮಾಡಲಿಕ್ಕೆ ಆಗುದಿಲ್ಲ, ಪದೇ ಪದೇ ಕಣ್ಣಿಗೆ ಕೈ ಹಾಕುದು ಹಾಗೆ ಏನಾದರೂ ಮಾಡೋದಾದ್ರೆ ಅಂತವರಿಗೆ ನಾವು ಯೂಶ್ವಲಿ ನಾವು ಕೊಡುದಿಲ್ಲ. ಯಾರು ಕೆಲವರು 16 ವರ್ಷ ಮಕ್ಕಳು ಕೂಡ ತುಂಬಾ ಕೇರ್ಫುಲ್ ಆಗಿ ನೋಡ್ಕೊಳ್ಳುವರು ಕೂಡ ಇದ್ದಾರೆ, ಬಟ್ ಅದೇ ಅವರು ಚೆನ್ನಾಗಿ ನೋಡ್ಕೊಳ್ಳುವ ಅಂತ ಅವರಿಗೆ ಮಾಡ್ಲಿಕ್ಕೆ ಆದ್ರೆ ಅಂತವ್ರು ಆದ್ರೆ ಯೂಸ್ ಮಾಡಬಹುದು, ಬಟ್ ಚಿಕ್ಕ ಮಕ್ಕಳಿಗೆ ನಾವು ಯೂಶ್ವಲಿ ಕಾಂಟ್ಯಾಕ್ಟ್ ಲೆನ್ಸ್ ಕೊಡುದಿಲ್ಲ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ. ನಂದೊಂದು ಕ್ವೆಶನ್ ಇದೆ ಡಾಕ್ಟರ್ಗೆ. ಹೇಳಿ ಮೇಡಮ್. ಅದು ಡಯಾಬಿಟಿಕ್ ಪೇಷಂಟ್ ನಾನು, ನನಗೆ ಲೆನ್ಸ್ ಇಡಬಹುದಾ? ನೋಡಿ, ಡಯಾಬಿಟಿಕ್ ಪೇಷಂಟ್ಸ್ ಗೆ ಲೆನ್ಸ್ ನೀವು ಇಡಬಹುದು. ಹಾ ಕೇಳಿ, ಡಯಾಬಿಟಿಕ್ ಪೇಷಂಟ್, ಡಯಾಬಿಟೀಸ್ ಇಸ್ ನಾಟ್ ಅ ಕಾಂಟ್ರಾ, ಅಂದ್ರೆ ಹಾಕಬಾರ್ದು ಅಂತ ಏನಿಲ್ಲ, ಲೆನ್ಸ್ ಹಾಕ್ಬೋದು. ಬಟ್ ಪ್ರಾಬ್ಲಮ್ ಏನಾಗ್ತದೆ ಅಂತಂದ್ರೆ, ಕೆಲವೊಮ್ಮೆ ನೀವು ಕಣ್ಣು ನಿಮ್ದು ಡ್ರೈನೆಸ್ ಬರುವ ಸಾಧ್ಯತೆ ಇರ್ತದೆ ಡಯಾಬಿಟೀಸ್ನವರಿಗೆ. ಸೊ ನೀವು ಕಣ್ಣಲ್ಲಿ ನೀರಿನ ಅಂಶವನ್ನು ಮೇಂಟೈನ್ ಮಾಡ್ಕೊಳ್ಳೋದು ಅದನ್ನು ಸ್ವಲ್ಪ ಮಾಡಬೇಕು. ಓವರ್ ಯೂಸ್ ಯಾವುದೇ ಕಾರಣಕ್ಕೆ ಸಹ ಅದು ನೀವು ಮಾಡಬೇಕು. ಯಾವಾಗ ನಿಮಗೆ ಅಗತ್ಯ ಉಂಟು ಆಗ ಅದನ್ನು ಮಾತ್ರ ಬಳಸಿದ್ರೆ ಒಳ್ಳೆಯದು, ಬಟ್ ಯೂಸ್ ಮಾಡಬಾರ್ದು ಅಂತ ಏನಿಲ್ಲ, ಉಪಯೋಗಿಸ್ಬೋದು. ಈಗ ಡಾಕ್ಟರ್, ನಾವು ಕಾಂಟ್ಯಾಕ್ಟ್ ಲೆನ್ಸ್ ಬಗ್ಗೆ ಮಾತಾಡಿದ್ವಿ, ಕಾಂಟ್ಯಾಕ್ಟ್ ಲೆನ್ಸ್ ಬಿಟ್ಟು ಬೇರೆ ಯಾವ ರೀತಿಯಾದಂಥ ಚಿಕಿತ್ಸೆಗಳಿವೆ? ನೀವು ಲೇಸರ್ ಬಗ್ಗೆ ಹೇಳಿದ್ರಿ, ಇನ್ನು ಯಾವ ರೀತಿಯಾದಂಥ ಚಿಕಿತ್ಸೆಗಳಿವೆ? ಈಗ ಯಾರಿಗ ತುಂಬ ಹೈ ಪವರ್ ಇತ್ತು, ಕೆಲವರಿಗೆ ಈಗ -15 -17 -20 ಪವರ್ ಇರುವಂಥದ್ದು ಇದೆ, ಅಂಥವ್ರಿಗೆ ನಾವು ಲೇಸರ್ ಮೂಲಕದಿಂದ ಅವರಿಗೆ ನಾವು ಕನ್ನಡಕ ಇಲ್ಲದಾಗೆ ಮಾಡ್ಕೊಳ್ಳಿಕ್ಕೆ ಆಗುದಿಲ್ಲ. ಸೊ ಅಂಥವರಿಗೆ ನಾವು ಒಂದು ಲೆನ್ಸ್ ಕಣ್ಣಿನ ಒಳಗೆ ಇಡ್ತೇವೆ, ಅದು ಕಾಂಟ್ಯಾಕ್ಟ್ ಲೆನ್ಸ್ ಅಲ್ಲ, ಅದಕ್ಕೆ ನಾವು ಫೇಕಿಕ್ ಐ ಓ ಎಲ್ ಅಂತ ಹೇಳ್ತೇವೆ. ಅಂದ್ರೆ ನಾವು ಕಣ್ಣಿನ ನಾರ್ಮಲ್ ನಮ್ಮ ಲೆನ್ಸ್ ಏನು ಇರ್ತದಲ್ಲ ಅದರ ಮುಂದೆ ಆ ಒಂದು ಸಣ್ಣ ಜಾಗದಲ್ಲಿ ನಾವು ಇದು ಆರ್ಟಿಫಿಷಿಯಲ್ ಲೆನ್ಸ್ ಅನ್ನು ಇಡ್ತೇವೆ. ಇದು ಕೂಡ ಒಂದು ಪರ್ಮನೆಂಟ್ ಸೊಲ್ಯೂಷನ್, ಇದಾದ್ಮೇಲೂ ಅವರಿಗೆ ಕನ್ನಡಕದ ಅವಶ್ಯಕತೆ ಬೀಳುದಿಲ್ಲ. ಇದಕ್ಕೇನಾದರೂ ಅವರು ಪೀರಿಯಡಿಕಲ್ ಆಗಿ ಏನಾದರೂ ನಿಮ್ಮ ಹತ್ರ ಬರುವಂಥದ್ದು ಆ ಥರ ಏನಾದರೂ ಮಾಡಲಿಕ್ಕೆ ಇರ್ತದೆ ಹೇಗೆ? ಹೌದು, ಒಮ್ಮೆ ಅವರು ಪ್ರೊಸೀಜರ್ ಆದಮೇಲೆ ಒಮ್ಮೆ ಫಸ್ಟಿಗೆ ನಾವು ಮರುದಿನ ನೋಡ್ತೇವೆ, ಮತ್ತು ಒಂದು ವಾರ ನಂತರ ನೋಡ್ತೇವೆ, ಮತ್ತು ಒಂದು ತಿಂಗಳು, ಮತ್ತು ಪ್ರತಿ 6 ವರ್ಷಕ್ಕೆ ಒಮ್ಮೆ ಅವ್ರು ನಮಗೆ ಬಂದು ತೋರಿಸ್ತಾ ಇರಬೇಕು ಕಣ್ಣಿದ್ದು ಪ್ರೆಷರ್ ಮತ್ತು ಕಣ್ಣಿದ್ದು ನರ ಒಂದು ಚೆಕ್ ಮಾಡಲಿಕ್ಕೆ. ಹಾಗೆಯೇ ಈಗ ಈ ಸರ್ಜರಿ ಬಗ್ಗೆ ತಾವು ಹೇಳಿದ್ರಿ, ಒಂದು ಸಾಮಾನ್ಯವಾಗಿ ಒಂದು ಸಮಸ್ಯೆ ಇರ್ತದೆ ಅಂದರೆ ಜನರಲ್ಲಿ ಈ ಸರ್ಜರಿಗಳಿಗಿಂತ ಏನಾದರೂ ಸೈಡ್ ಎಫೆಕ್ಟ್ಗಳಿದೆಯಾ ಅಂತ, ಇದ್ರ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ಒಂದು ಕರೆ ಇದೆ. ಹಲೋ. ಹಲೋ, ನಮಸ್ತೆ. ನಮಸ್ಕಾರ. ಮಹಾಪ್ರಭು ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ, ಹರೇ ಕೃಷ್ಣ ಹರೇ ಕೃಷ್ಣ ಹರೇ ರಾಮ್ ಹರೇ ರಾಮ. ನಮಸ್ಕಾರ. ನಮಸ್ತೆ. ನಾನು ಪ್ರೇಮ್ಕರಿ ದಾಸ್ ಅಂತ ಮಾತಾಡ್ತಿರೋದು, ಮಹಾಪ್ರಭು ಶ್ರೀ ಕೃಷ್ಣ ಚೈತನ್ಯ ಪರಶುರಾಮ ಕ್ಷೇತ್ರ ಮಂಗಳೂರಿಂದ. ವೈದ್ಯನಾರಾಯಣ ಹರಿ. ಮೊಟ್ಟ ಮೊದಲು ಮಹಾಶಿವರಾತ್ರಿ ಪ್ರಯಾಗರಾಜದ ಮಹಾ ಕುಂಭಮೇಳದ ಮಹಾಶಿವರಾತ್ರಿಯ ಶುಭಾಶಯ ಎಲ್ಲ ಬಾಂಧವರಿಗೆ. ನನ್ನ ಪ್ರಶ್ನೆ ಏನಂದ್ರೆ, ಅದೇ ಹೋದ ಸಲ ನಾನು ಕೇಳಿದ್ದೆ, ಅಂದ್ರೆ ಅದಕ್ಕೆ ಸರಿ ಉತ್ತರ ಒಂದು ನನ್ಗೆ ಸ್ಪಷ್ಟ ಆಗ್ಲಿಲ್ಲ. ಅಂದ್ರೆ ಈ ಕ್ಯಾಟ್ರಾಕ್ಟ್ ಆಪರೇಷನ್ ಆದ್ಮೇಲೆ ಈ ಗೋವರ್ಧನ ಪರಿಕ್ರಮ ಎಲ್ಲ ಮಾಡುವ ಕನ್ನಡಕ ಹಾಕೊಳ್ಬೇಕಾಗ್ತದೆ ಕಂಪಲ್ಸರಿ, ಯಾಕಂದ್ರೆ ಅಲ್ಲಿ ವಾನರ್ ಅವ್ರು ಅಂದ್ರೆ ಅವರೆಲ್ಲ ಬರ್ತಾರೆ, ಅದೇ ಅವರು ಏನೋ ಹೇಳಿರ್ತಾರೆ, ಅದಕ್ಕೆ ಏನೋ ಇರಿಟೇಷನ್ ಆಗ್ತದೆ ಏನೋ ಅವರಿಗೆ. ಹಾಗಾಗಿ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಈ ಕಾಂಟ್ಯಾಕ್ಟ್ ಲೆನ್ಸ್ ಹಾಕ್ಲಿಕ್ಕೆ ಆಗ್ತದಾ ಕ್ಯಾಟ್ರಾಕ್ಟ್ ಆಪರೇಷನ್ ಆದ್ಮೇಲೆ ಅಂತ ನನ್ನ ಪ್ರಶ್ನೆ. ರಾಧೆ ರಾಧೆ. ಇದು ಕ್ಯಾಟ್ರಾಕ್ಟ್ ಆಪರೇಷನ್ ಮೇಲೆ ಕನ್ನಡಕ ಕೊಡುದು ಯಾಕಂದ್ರೆ ಧೂಳಿಗೆಲ್ಲ ಹೋಗ್ಬಾರ್ದು ಅಂತ. ಸಾಮಾನ್ಯವಾಗಿ ಅದನ್ನು ನಾವು 1 ತಿಂಗಳವರೆಗೆ ಮಾತ್ರ ಹಾಕ್ಲಿಕ್ಕೆ ಹೇಳುದು, ಅದರ ಮತ್ತೆ ನಾವೇನು ಹಾಕ್ಲಿಕ್ಕೆ ಹೇಳುದಿಲ್ಲ. ಸೊ 1 ವಾರ ತನಕ ನೀವು ಮನೆಯಲ್ಲಿ ಕೂಡ ಮತ್ತೆ ಹೊರಗೆ ಹಾಕುವಾಗ ಹೋಗುವಾಗ ಸಹ ಹಾಕಬೇಕು, ಮತ್ತು 1 ವಾರದ ನಂತರ ನೀವು ಮನೆಯಲ್ಲಿ ಹಾಕುವ ಅವಶ್ಯಕತೆ ಏನು ಬರುದಿಲ್ಲ, ಹೊರಗೆ ಧೂಳಿಗೆ ಹೋಗುವಾಗ ಮಾತ್ರ ಹಾಕಿದ್ರೆ ಸಾಕು. ಕಾಂಟ್ಯಾಕ್ಟ್ ಲೆನ್ಸ್ ಅನ್ನು ನಾವು ಸರ್ಜರಿ ಆದ್ಮೇಲೆ ನಾವು ಕೊಡುದಿಲ್ಲ, ಕಾಂಟ್ಯಾಕ್ಟ್ ಲೆನ್ಸ್ ಅನ್ನು ಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲ. ನೀವು ಕಾಂಟ್ಯಾಕ್ಟ್ ಲೆನ್ಸ್ ಇದಾಗುದಿಲ್ಲ ಅಂದ್ರೆ ಅಲ್ಲಿ ಕಂಪಲ್ಸರಿ, ಅದೇನಂದ್ರೆ ಬೇರೆ ಉಪಾಯ ಇಲ್ಲ, ಅಂದ್ರೆ ಅವರು ವನರೆಲ್ಲ ಬರ್ತಾರೆ, ಆದ್ರೂ ಅದು ಎಳಿವಾಗ ಅದು ಕಣ್ಣಿಗೆ ಏಟಾಗುವ ಚಾನ್ಸ್ ಉಂಟಲ್ಲ, ಅದಕ್ಕೆ ನೀವು 1 ತಿಂಗಳಾದ ಸರ್ಜರಿ ಆಗಿ 1 ತಿಂಗಳಾದ್ಮೇಲೆ ನೀವು ಹೋಗ್ಬೋದು. ಆಯ್ತು, ಅದು ಅಂದ್ರೆ ಅದೇ ಅಲ್ಲಿ ಹಾಗೆ ಸಜೆಸ್ಟ್ ಮಾಡ್ಬೋದಲ್ವಾ ಡಾಕ್ಟರ್, ಹಾಗೆ ಹೇಳಿದ್ರೆ ಅಲ್ಲಿ ಉಪಾಯ ಆಗ್ತದೆ. ಧನ್ಯವಾದ. ಹರೇ ಕೃಷ್ಣ, ರಾಧೆ ರಾಧೆ. ಧನ್ಯವಾದಗಳು. ಶಿವರಾತ್ರಿಯ ಶುಭಾಶಯಗಳು ತಮಗೂ ಸಹ ಎಲ್ಲ ಬಂದವರು. ಈಗ ಮತ್ತೊಂದು ಕರೆ ಇದೆ. ಹಲೋ. ಹಲೋ, ನಮಸ್ತೆ. ನಮಸ್ತೆ, ಇದು ಗಣೇಶ್ ಅಂತ ಹೇಳಿ ಮೇಡಮ್. ಹೇಳಿ ಗಣೇಶ್ ಅವರೇ. ಇದು ನಮ್ಮ ತಾಯಿಗೆ ಒಂದು, ಅವ್ರ ಡಯಾಬಿಟಿಕ್, ಅವರಿಗೆ ಒಂದು ಲ್ಯಾಟಿಸ್ ಡಿಜೆನರೇಷನ್ ಅಂತ ಹೇಳಿ. ಲ್ಯಾಟಿಸ್ ಡಿಜೆನರೇಷನ್? ಹೌದೌದು. ಅದಕ್ಕೆ ಒಂದು ಲೇಸರ್ ಮಾಡಿದ್ದಾರೆ. ಹೌದು. ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ, ಅದು ಎಷ್ಟು ಟೈಮ್ ಹಿಡಿತದೆ ಅಂತ ಹೀಲ್ ಆಗ್ಲಿಕ್ಕೆ? ಅದು ಅಂದ್ರೆ ಅದು ಮಾಡಿ 1 ತಿಂಗಳ ನಂತರ ಕ್ಯಾಟ್ರಾಕ್ಟ್ ಸರ್ಜರಿ ಮಾಡಬೇಕು. ಸಾಮಾನ್ಯವಾಗಿ ಅದಕ್ಕೊಂದು 3 ವಾರ ಹಿಡಿತದೆ. ಆಯ್ತಾ, ಮೂರು ವಾರದ ನಂತರ ನೀವು ಅವರಿಗೆ ಪೊರೆದ ಆಪರೇಷನ್ ಮಾಡಿಸಬಹುದು. ಮತ್ತೆ ಪ್ರೊಲಾಂಗ್ ಆಗ್ತದೆ ಅದು, ತುಂಬಾ ದಿನ ಹೋಗ್ತದೆ? ಯಾವುದಕ್ಕೆ ಲೇಸರ್ ಮಾಡ್ಲಿಕ್ಕೆ ಒಂದು ದಿನ ಆಗುದು? ಇಲ್ಲ ಇಲ್ಲ ಇಲ್ಲ ಇಲ್ಲ, ಲೇಸರ್ ಮಾಡ್ಲಿಕ್ಕೆ ಒಂದು ದಿನ ಸಾಕು, ಅದು ಫುಲ್ ಎಫೆಕ್ಟ್ ಬರ್ಲಿಕ್ಕೆ, ಹೀಲ್ ಆಗ್ಲಿಕ್ಕೆ ಮೂರು ವಾರ ನಾವು ಟೈಮ್ ಕೊಡ್ತೇವೆ ಅದಕ್ಕೆ. ಓಕೆ, ಧನ್ಯವಾದಗಳು ಸರ್. ಕೇಳುಗರೆ, ಪ್ರಸಾದ್ ನೇತ್ರಾಲಯ ದೃಷ್ಟಿದೀಪ ನೇರ ಫೋನಿನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಕರೆ ಮಾಡಬೇಕಾದಂಥ ದೂರವಾಣಿ ಸಂಖ್ಯೆಗಳು 2211199, ಇನ್ನೊಂದು ಸಂಖ್ಯೆ 2222611, ಮತ್ತೊಂದು ಸಂಖ್ಯೆ 2223611, ನಮ್ಮ STD ಕೋಡ್ ಸಂಖ್ಯೆ 0824, ಹಾಗೆಯೇ ಮೊಬೈಲ್ ಸಂಖ್ಯೆ 8277038000. ಈ ಸಂಖ್ಯೆಗಳಿಗೆ ತಾವು ಆದಷ್ಟು ಬೇಗ ಕರೆ ಮಾಡಿ ತಮ್ಮ ಪ್ರಶ್ನೆಗಳನ್ನು ಕೇಳಬಹುದು. ನಮ್ಮ ಜೊತೆಗೆ ಇವತ್ತಿದ್ದಾರೆ ಡಾಕ್ಟರ್ ಶ್ರುತಿ ಭಟ್ ಅವರು. ಡಾಕ್ಟರ್, ಆವಾಗಲೇ ಕೇಳ್ತಾ ಇದ್ದೆ, ಈ ಒಂದು ಸರ್ಜರಿ ಏನು, ಲೇಸರ್ಸ್ ಚಿಕಿತ್ಸೆ ಏನಿದೆ, ಇದರಿಂದ ಏನಾದರೂ ಸೈಡ್ ಇಫೆಕ್ಟ್ಗಳಿರ್ತಾವ, ಅಥವಾ ಎಲ್ಲರೂ ಇದನ್ನು ಮಾಡಿ, ಅಂದರೆ ಯಾರು ಇದಕ್ಕೆ ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ ಅವರು ಅದನ್ನು ಮಾಡಬಹುದಾ, ಹೇಗೆ? ಸಾಮಾನ್ಯವಾಗಿ ಇದೊಂದು ವೆರಿ ಸೇಫ್ ಪ್ರೊಸೀಜರ್, ಮೇಜರ್ ಸೈಡ್ ಎಫೆಕ್ಟ್ಸ್ ಏನೂ ಇಲ್ಲ. ಬಟ್ ಯಾವುದೇ ಸರ್ಜರಿಗೂ ನಾವು 100% ಸೇಫ್ ಅಂತ ಯಾವ್ದು ಹೇಳಿ, ಎಲ್ಲದಕ್ಕೂ 99.1% ಇದ್ದೇ ಇರ್ತದೆ. ಓಕೆ, ಕಾಮನ್ ಸೈಡ್ ಎಫೆಕ್ಟ್ಸಲ್ಲಿ ಏನು ಕಂಡುಪಡ್ತಾರೆ ಅಂದರೆ, ಮೋಸ್ಟ್ ಕಾಮನ್ಲಿ ನಾವು ಕಾಣೋದಂದರೆ ಡ್ರೈನೆಸ್, ಡ್ರೈ ಐಸ್. ಬಟ್ ಅದು ಲೇಸರಿಂದನೇ ಇರಬೇಕು ಅಂತ ಇಲ್ಲ, ಕೆಲವ್ರದ್ದು ಕೆಲಸ ಇರ್ತದೆ, ಕಂಪ್ಯೂಟ್ರಲ್ಲಿ ಕೂತ್ಕೊಳ್ಳೋದು, ಎಸಿ ಎನ್ವೈರ್ಮೆಂಟಲ್ಲಿ ಕೂತ್ಕೊಳ್ಳೋದು. ಸೊ ಅಂಥವರಿಗೆ ಆಲ್ರೆಡಿ ಕಣ್ಣಲ್ಲಿ ಡ್ರೈನೆಸ್ ಇರ್ತದೆ, ಸೊ ಅಂಥವ್ರು ಸ್ವಲ್ಪ ಜಾಸ್ತಿ ಡ್ರೈನೆಸ್ ಇದು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಸರ್ಜರಿ ಆದಮೇಲೆ. ಯೂಶ್ವಲ್ ಅದೆಲ್ಲ ಟೆಂಪ್ರರಿ, 3-6 ತಿಂಗಳಲ್ಲಿ ಅದು ಗುಣ ಆಗ್ತದೆ. ತುಂಬ ಕಮ್ಮಿ ಜನರಿಗೆ ಒಂದು ಹೇಳ್ಬೋದು, 1% 5-10 ವರ್ಷ ನಂತರ ಸ್ವಲ್ಪ ಪವರ್ ಬರುವ ಸಾಧ್ಯತೆಗಳು ಇರ್ತದೆ. ಮತ್ತೆ ಸಾಮಾನ್ಯವಾಗಿ ಹಾಗೆ ಹೇಳಿದಾಗೆ 40 ವರ್ಷ ನಂತರ ಕರ್ನಾಟಕದ ನಂಬರ್ ಬರುವಂಥದ್ದು ಅದು ಬಂದೇ ಬರ. ಈಗ ಯಾರಾದರೂ 25 ವರ್ಷಕ್ಕೆ ಲೇಸರ್ ಟ್ರೀಟ್ಮೆಂಟ್ ಮಾಡಿದರೆ 40 ವರ್ಷಕ್ಕೆ ಬರುವಂಥದ್ದು ಪವರ್ ಅವರಿಗೆ ಬಂದೇ ಬರ್ತದೆ. ಅದನ್ನು ನಾವು 25 ವರ್ಷಕ್ಕೆ ಅದನ್ನು ನಾವು ಕರೆಕ್ಟ್ ಮಾಡಲಿಕ್ಕೆ, ಅದು ವಯಸ್ಸಿಗೆ ಬರುವಂಥದ್ದು. ಇದೆಲ್ಲ ಮೋಸ್ಟ್ ಕಾಮನ್ ಸೈಡ್ ಎಫೆಕ್ಟ್ಸ್ ಅಂತ ನಾವು ಹೇಳ್ಬೋದು. ಈಗ ಒಂದು ಕರೆ ಇದೆ. ಹಲೋ, ಹಲೋ, ನಮಸ್ತೆ ಸರ್, ಇದು ಕಾಸರಗೋಡಿನ. ನಮಸ್ತೆ, ಹೇಳಿ. ಕಾಸರಗೋಡಿನ ಸರ್, ತಮ್ಮ ಹೆಸರು? ಒಂದು ಬಾಪೂಜಿ. ಹೇಳಿ. 72 ವರ್ಷ ವಯಸ್ಸು ಸರ್. ನಮ್ದು ಗ್ಲಾಸ್ ಉಂಟು, ಆದ್ರೆ ಸ್ವಲ್ಪ ಇದಾಗಿದೆ. ಇನ್ನೂ ಚೇಂಜ್ ಮಾಡ್ಬೋದು ಅದು, ಹೇಗೆ ಸರ್? ಕನ್ನಡಕ ವರ್ಷದವರಿಗೆ ನಿಮಗೆ ಪೊರೆ ಆಪರೇಷನ್ ಏನು ಆಗಲಿಲ್ಲ ಅಂತ ಹೇಳಿದರೆ, ನಿಮಗೆ ಕರ್ನಾಟಕದ ನಂಬರ್ ಉಂಟು ಅಂದರೆ, ಸಾಮಾನ್ಯವಾಗಿ ಸ್ವಲ್ಪ ಪೊರೆ ನಿಮಗೆ ಈ ಏಜಲ್ಲಿ ಶುರು ಆಗಿರ್ತದೆ. ಕರ್ನಾಟಕ ಬೇಡ ಅಂತ ಇದ್ದರೆ ನೀವು ಪೊರೆ ಆಪರೇಷನ್ ಮಾಡಿಸಿಕೊಂಡು, ಕಣ್ಣಿನ ಒಳಗೆ ನಾವು ಏನು ಲೆನ್ಸ್ ಇಡಬೇಕಲ್ಲ, ಅದರಲ್ಲಿ ಬೇರೆ ಬೇರೆ ರೀತಿಯ ಲೆನ್ಸ್ ಬರ್ತದೆ. ಕೆಲವು ಲೆನ್ಸ್ ಹಾಕಿದ ಮೇಲೆ ಮತ್ತೆ ನಿಮಗೆ ಕರ್ನಾಟಕದ ಅವಶ್ಯಕತೆ ಬೀಳುವುದಿಲ್ಲ. ಸೊ ಅಂಥ ಲೆನ್ಸ್ ನೀವು ಉಪಯೋಗಿಸಿದರೆ ನಿಮಗೆ ಮತ್ತೆ ಕರ್ನಾಟಕ ಬೇಕು ಅಂತ ಏನು ಇರುವುದಿಲ್ಲ. ಅದು ಬೇರೆ ಬೇರೆ ಲೆನ್ಸಿಗೆ ಬೇರೆ ಬೇರೆ ಇದು ರೇಟ್ ಬರ್ತದೆ. ಅದು ನೀವು ಅದೇ ಹಾಸ್ಪಿಟ್ಲಿಗೆ ಹೋಗಿ ನೀವು ಕೇಳಿದ್ರೆ ನಿಮಗೆ ಅದು ಡೀಟೇಲ್ ಆಗಿ ನಿಮಗೆ ತಿಳಿಸ್ತಾರೆ. ಓಕೆ, ಧನ್ಯವಾದಗಳು ಸರ್. ಡಾಕ್ಟರ್, ಈಗ ಕಡೆಯದಾಗಿ ಕೇಳೋದಾದರೆ, ಈಗ ಯಾರಿಗೆ ನೀವು ಕನ್ನಡಕ ಕಾಂಟ್ಯಾಕ್ಟ್ ಲೆನ್ಸ್ಗಿಂತ ಕನ್ನಡಕ್ಕೆ ಬೆಟರ್ ಅಂತ ಹೇಳಿ ಸಜೆಸ್ಟ್ ಮಾಡ್ತೀರಾ, ಮತ್ತು ಯಾರಿಗೆ ಕಾಂಟ್ಯಾಕ್ಟ್ ಲೆನ್ಸ್ ಬೆಟರ್ ಅಂತ ಸಜೆಸ್ಟ್ ಮಾಡ್ತೀರಾ? ಅಂದರೆ ಕಾಂಟ್ಯಾಕ್ಟ್ ಲೆನ್ಸ್ನ ಅಡ್ವಾಂಟೇಜ್ ಅಥವಾ ಡಿಸ್ಅಡ್ವಾಂಟೇಜ್ಗಳು ಏನಿರ್ಬೋದು? ಕಾಂಟ್ಯಾಕ್ಟ್ ಲೆನ್ಸಿದ ಮೇಜರ್ ಡಿಸ್ಅಡ್ವಾಂಟೇಜಸ್ ಏನೂ ಇಲ್ಲ. ಬಟ್ ಅದು ನಾನು ಹೇಳಿದಾಗೆ, ಕೆಲವರಿಗೆ ಕಣ್ಣು ಪದೇ ಪದೇ ಕೆಂಪಾಗೋದು, ಎಲರ್ಜಿ ತೊಂದರೆ ಹಾಗೆ ಏನಾದರೂ ಇತ್ತು ಅಂತ ಹೇಳಿದರೆ, ಅಂಥವರಿಗೆ ನಾನು ಯೂಶಲಿ ಕಾಂಟ್ಯಾಕ್ಟ್ ಲೆನ್ಸ್ಗಿಂತ ನೀವು ಕನ್ನಡಕವೇ ಯೂಸ್ ಮಾಡೋದು ಬೆಟರ್. ಬಟ್ ಸಾಮಾನ್ಯವಾಗಿ ಯಾರಿಗೆ ಇದು ಇಷ್ಟು ಜಾಸ್ತಿ ತೊಂದರೆ ಏನು ಆಗೋದಿಲ್ಲ, ಅಷ್ಟು ತುಂಬ ತೊಂದರೆ ಇದ್ದರೆ ಅವರು ಒಕೇಶ್ನಲ್ಲಿ ಈಗ ಫಂಕ್ಷನಿಗೆ ಹೋಗುವಾಗ ಅಥವಾ ಹೊರಗೆ ಹೋಗುವಾಗ ಅಂಥ ಟೈಮಲ್ಲಿ ಅವ್ರು ಬೇಕಾದರೆ ಕನ್ನಡಕವನ್ನು ಇದು ಕಾಂಟ್ಯಾಕ್ಟ್ ಲೆನ್ಸನ್ನು ಉಪಯೋಗಿಸ್ಬೋದು. ಬಟ್ ಕನ್ನಡಕ ಅಥವಾ ಕಾಂಟ್ಯಾಕ್ಟ್ ಲೆನ್ಸ್ ಇರುವವರಿಗೆ ಅವರು ಕ್ಲಿಯರ್ ನೋಡಬೇಕು ಅಂತಿದ್ರೆ ಇಡೀ ದಿನ ಕನ್ನಡಕ ಉಪಯೋಗಿಸಬೇಕಾಗ್ತದೆ. ಮಕ್ಕಳು ಸಾಮಾನ್ಯವಾಗಿ ಚಿಕ್ಕ ಮಕ್ಕಳು, ಅವರಿಗೆ ಕನ್ನಡಕದ ನಂಬರ್ ಉಂಟು, ಬರೀ ಸ್ಕೂಲಲ್ಲಿ ಮಾತ್ರ ಕನ್ನಡಕ ಹಾಕೋದು ಹಾಗೆ ಮಾಡಲಿಕ್ಕೆ ಆಗೋದಿಲ್ಲ. ಮನೆಯಲ್ಲಿ ಕೂಡ ಅವ್ರು ಇಡೀ ದಿನ ಕನ್ನಡಕ ಹಾಕಿಕೊಂಡು ಇರಬೇಕಾಗ್ತದೆ, ಇಲ್ಲದ್ರೆ ಮುಂದೆ ಬೆಳೀತಾ ಅವರಿಗೆ ಕೆಲವೊಮ್ಮೆ ದೃಷ್ಟಿ ಕಮ್ಮಿ ಆಗುವ ಸಾಧ್ಯತೆಗಳು ಇರ್ತವೆ. ಧನ್ಯವಾದಗಳು ಡಾಕ್ಟರ್, ಇಷ್ಟೊತ್ತು ನಮ್ಮ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದ್ದೀರಿ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು. ಇದುವರೆಗೆ ಪ್ರಸಾದ್ ನೇತ್ರಾಲಯ ದೃಷ್ಟಿದೀಪ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಕೇಳಿದಿರಿ. ಪ್ರಸಾದ್ ನೇತ್ರಾಲಯ ದೃಷ್ಟಿದೀಪ ಪ್ರಾಯೋಜಿತ ಕಾರ್ಯಕ್ರಮ.